ಡಾಕ್ಟರ್ ಸಾಹೇಬ್ರ, ಮಗನಿಗೆ ಸಂಜೆ ಆಗ್ತಿದ್ದಂಗೆ ಏನು ಕಾಣೋದಿಲ್ಲ ಅಂತ ಹೇಳ್ತಾನ್ರಿ. ವಿಟಮಿನ್ ಎ ಕೊರತೆಯಿಂದ ಆಗಿರ್ಬೋದು. ಈಗ ಏನ್ ಮಾಡೋದು ಡಾಕ್ಟ್ರೆ? ಅಂದ ಹಾಗೆ ನಿಮ್ ಮಗ ಅಂಗನವಾಡಿಗೆ ಹೋಗ್ತಾನೇನೀಗ? ಕಳಿಸ್ತೀನಿ ಸಾಹೇಬ್ರೆ. ಅಂಗನವಾಡಿಲಿ 6 ತಿಂಗಳಿಗೊಮ್ಮೆ ಉಚಿತವಾಗಿ ಎ ಅನ್ನಾಂಗ ದ್ರಾವಣ ಕೊಡ್ತಾರೆ, ತಪ್ಪದೇ ಕೊಡಿಸ್ಬೇಕು ನೀವು, ಎಲ್ಲಾ ಸರಿ ಆಗುತ್ತೆ. ಸರ್ಕಾರಿ ಆಸ್ಪತ್ರೆಗಳು ಅಂಗನವಾಡಿಗಳಲ್ಲಿ 1-5 ವರ್ಷದ ಮಕ್ಕಳಿಗೆ ಪ್ರತಿ 6 ತಿಂಗಳಿಗೊಮ್ಮೆ ಉಚಿತವಾಗಿ ಎ ಅನ್ನಾಂಗ ದ್ರಾವಣ ನೀಡಲಾಗುತ್ತದೆ. ಪೋಷಕರು ತಪ್ಪದೆ ಎ ಅನ್ನಾಂಗ ದ್ರಾವಣ ಕುಡಿಸಿ ಮಕ್ಕಳನ್ನು ರಾತ್ರಿ ಕುರುಡು ರೋಗದಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಕಟಣೆ. ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಾವ್ಯಾಕ್ರೆ ನಮ್ ಬ್ಯಾಂಕ್ ಅಕೌಂಟ್ ನಂಬರ್ ನಿಮಗ್ ಕೊಡ್ಬೇಕು? ಕೋಪ ಮಾಡ್ಕೋಬೇಡಪ್ಪ. ಭಾರತ ಸರ್ಕಾರದಿಂದ ಎಲ್ಲಾ ಟಿವಿ ರೋಗಿಗಳಿಗೆ ನಿಕ್ಷಯ ಪೋಷಣ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ತಗೊಂಡು ನಾನೇನ್ ಮಾಡ್ಲಿ ಅದನ್ನ? ಅದ್ರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕಾಹಾರವನ್ನ ಸೇವಿಸೋದ್ರಿಂದ ಟಿವಿ ರೋಗದಿಂದ ಬೇಗ ಗುಣವಾಗ್ತೀಯಾ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಿಸಾನ್ ವಾಣಿ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ. ಕಾರ್ಯಕ್ರಮ ವೇಗಿಲ ಮಿಡಿತ. ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಕೆಎಂ ಅಂತ. ನಾನು ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಚಾಲ್ತಿಯಲ್ಲಿರ್ತಕ್ಕಂಥ ಗ್ರಾಮೀಣ ಕೃಷಿ ಮೌಸಮ್ ಸೇವಾ ಯೋಜನೆಯ ವಿಭಾಗದಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ರೈತ ಬಾಂಧವರೇ, ಈ ದಿನ ನಾವು ನಿಮಗೆ ಹವಾಮಾನ ಚಾತುರ್ಯ ಕೃಷಿ ಕುರಿತಾದ ಮಾಹಿತಿಯನ್ನು ತಿಳಿಸೋದಕ್ಕೆ ಇಚ್ಛೆಪಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ನಮಗೇನಾಗ್ತಿದೆ ಅಂದರೆ ಪ್ರತಿಯೊಂದು ಹವಾಮಾನದ ಅಂಶಗಳು ವ್ಯತಿರಿಕ್ತವಾಗಿ ಬದಲಾಗ್ತಾ ಇದ್ದಾವೆ. ಅದಕ್ಕೆ ನಾವು ಹವಾಮಾನಕ್ಕೆ ತಕ್ಕಂತೆ ಕೃಷಿ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಜೂನಲ್ಲಿ ನಮಗೆ ಬರ್ತಕ್ಕಂಥ ಮಳೆಯ ದಿನಗಳು ಸ್ವಲ್ಪ ಕಡಿಮೆ ಆಗ್ತಾ ಬರ್ತಿದೆ, ಅದೇ ಜುಲೈ ಮತ್ತು ಆಗಸ್ಟಲ್ಲಿ ಅತಿ ಹೆಚ್ಚು ಮಳೆ ಬರ್ತಾ ಇದೆ. ಸೊ ಇದಕ್ಕೆ ತಕ್ಕಂತೆ ನಾವು ಕೃಷಿ ಮಾಡಬೇಕು. ಇದನ್ನು ನಾವೇನಂತೀವಿ ಅಂದರೆ ಹವಾಮಾನ ಚಾತುರ್ಯ ಕೃಷಿ. ಅಂದರೆ ನಾವು ಹವಾಮಾನದ ಬದಲಾವಣೆಗೆ ಹೊಂದ್ಕೊಂಡು ಮಾಡ್ತಕ್ಕಂಥ ಕೃಷಿಯನ್ನೇ ನಾವು ಹವಾಮಾನ ಚಾತುರ್ಯ ಕೃಷಿ ಅಂತ ಮಾಡ್ತೀವಿ. ಈ ಹವಾಮಾನ ಚಾತುರ್ಯ ಕೃಷಿ ಮಾಡೋದ್ರಿಂದ ಬಹುಮುಖ್ಯ 3 ಉದ್ದೇಶಗಳೇನಪ್ಪ ಅಂದರೆ, ಮೊದಲನೇದು ಬಂದ್ಬಿಟ್ಟು ರೈತರಿಗೆ ಆಗ್ತಕ್ಕಂಥ ನಷ್ಟವನ್ನು ತಗ್ಗಿಸುವುದು ಒಂದನೇದು. ಎರಡನೇದು, ಹವಾಮಾನದ ವ್ಯತಿರಿಕ್ತ ಬದಲಾವಣೆಗಳು ಬಂದರೂ ಸಹ ಅದಕ್ಕೆ ಪೂರಕವಾಗಿ ನಾವು ಆಹಾರ ಉತ್ಪಾದನೆಯನ್ನು ಮಾಡಿ ಜನರ ಹಸಿವನ್ನು ನೀಗಿಸುವುದು. ಇನ್ನೊಂದು, ಮೂರನೇದು ಬಂದ್ಬಿಟ್ಟು ಇದರಿಂದ ಏನಾಗುತ್ತಪ್ಪ ಅಂದರೆ ಅಲ್ಟಿಮೇಟ್ಲಿ ರೈತ ತನ್ನ ಬದುಕಿನ ಚಟುವಟಿಕೆಗಳನ್ನು ಚೇಂಜ್ ಮಾಡ್ತಾ ಬರ್ತಾನೆ. ಉದಾಹರಣೆಗೆ ಇದರಲ್ಲಿ ನಮಗೆ ಬಂದ್ಬಿಟ್ಟು ಅಂದರೆ 4 ಸ್ತಂಭಗಳಿದ್ದಾವೆ. ಮೊದಲನೇದು ಬಂದ್ಬಿಟ್ಟು ಸೂಕ್ತ ಬೆಳೆ ಮತ್ತು ಸೂಕ್ತ ತಳಿಗಳ ಆಯ್ಕೆ. ಉದಾಹರಣೆಗೆ ಈಗೇನು ಅಂದರೆ ನಮ್ಮ ರೈತರು ಯಾವುದೋ ಒಂದು ಪ್ರದೇಶಕ್ಕೆ ಸೂಕ್ತವಾದಂತಹ ಬೆಳೆಗಳನ್ನು ಆಯ್ಕೆ ಮಾಡಲ್ಲ. ಇತ್ತೀಚಿನ ದಿನಗಳ ಪ್ರಕಾರ ನಾವು ಮಾತಾಡೋದಾದರೆ ಅಡಿಕೆಗೆ ವ್ಯಾಪಕವಾದ ಬೆಲೆ ಸಿಗ್ತದೆ ಅಂದರೆ ಎಲ್ಲ ಕಡೆಯೂ ಅಡಿಕೆನೇ ನಾವು ರೈತರುಗಳು ಪ್ಲ್ಯಾಂಟ್ ಮಾಡ್ತಾ ಹೋಗ್ತಿದ್ದೀವಿ. ಒಳ್ಳೆಯದು ಎಕನಾಮಿಕ್ ಡ್ರೈವ್ ಅಂತ ನಾವೇನಂತೀವಿ. ಆ ಒಂದು ಬೆಳೆ ಕಡೆ ರೈತರು ಮಾರು ಹೋಗೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಬಟ್ ಅಡಿಕೆ ಬೆಳೆ ಹಾಕೋಕ್ಕಿಂತ ಮುಂಚೆ ಅಡಿಕೆ ಬೆಳೆಯ ತಳಿಗಳು ನಮ್ಮ ಭಾಗಕ್ಕೆ ಹೊಂದ್ಕೊಳುತ್ತಾ ಅನ್ನೋದನ್ನ ನಾವು ಪರಿಶೀಲನೆ ಮಾಡಿ ಹಾಕ್ಬೋದು. ಬದಲಾವಣೆ ಜಗದ ನಿಯಮ ಅನ್ನೋ ರೀತಿ ನಾವು ಪ್ರತಿಯೊಂದು ಬೆಳೆ ಹಾಗೂ ಬೆಳೆಯ ತಳಿಗಳನ್ನ ಆಯಾ ಸಮಯಕ್ಕೆ ತಕ್ಕಂತೆ ಚೇಂಜ್ ಮಾಡ್ತಾ ಬರಬೇಕು. ಇದು ಮೊದಲನೇದು. ಎರಡನೇ ಪಿಲ್ಲರ್ ಬಂದ್ಬಿಟ್ಟು ನಿಮಗೆ ಮಣ್ಣಿನ ಆರೋಗ್ಯ ನಿರ್ವಹಣೆ. ಈಗ ನಾವು ಯಾವುದೇ ಒಂದು ಬೆಳೆ ಹಾಕಿದ್ರು ಕೃಷಿ ಮಾಡಬೇಕು ಅಂದರೆ ನಮಗೆ ಅತಿ ಮುಖ್ಯವಾದ ಒಂದು ಸೋರ್ಸ್ ಅಂದರೆ ವಾಹಿನಿ ಬೇಕು ಅಂದರೆ ಮೊದಲನೇದು ಹವಾಮಾನ, ಮತ್ತು ಎರಡನೇದು ಬಂದ್ಬಿಟ್ಟು ನಮಗೆ ಮಣ್ಣು. ಮಣ್ಣಿಲ್ಲ ಅಂದರೆ ನಾವು ಯಾವುದೇ ರೀತಿ ಕೃಷಿ ಮಾಡೋದಕ್ಕಾಗಲ್ಲ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ವ್ಯಾಪಕವಾದ ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಮಣ್ಣಿನ ಆರೋಗ್ಯ ಕುಂಠಿತಗೊಳ್ತಾ ಇದೆ. ಸೊ ಆದ್ದರಿಂದ ರೈತರು ಅಟ್ಲೀಸ್ಟ್ 2-3 ವರ್ಷಕ್ಕೊಂದ್ಸರಿನಾದರೂ ತಮ್ಮ ಜಮೀನಿನ ಮಣ್ಣನ್ನು ಪರೀಕ್ಷೆ ಮಾಡಿಸಿ ಅದರಲ್ಲಿರ್ತಕ್ಕಂಥ ಕೊರತೆಗಳ ಅನುಸಾರವಾಗಿ ನಾವು ಗೊಬ್ಬರಗಳನ್ನು ಕೊಟ್ಟಿದ್ದೆ ಆದರೆ ನಾವು ಹವಾಮಾನ ಚಾತುರ್ಯ ಕೃಷಿಗೆ ಮಾಡಿದಂತೆ ಆಗುತ್ತೆ. ಇನ್ನು ಮೂರನೇದು ಬಂದ್ಬಿಟ್ಟು ನೀರಿನ ನಿರ್ವಹಣೆ. ಉದಾಹರಣೆಗೆ ಈಗ ನಮಗೆ ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಬಂದು ಮಳೆ ನೀರು ಪೋಲಾಗುತ್ತೆ ಅಂತ ಎಲ್ಲ ರೈತರಿಗೂ ಗೊತ್ತಿರುತ್ತೆ. ಸೊ ಆದರೂ ನಮ್ಮ ರೈತರುಗಳು ಕೆಲವೊಂದು ಕಡೆ ನೀರಾವರಿ ಇರೋ ಕಡೆ ಬಿಟ್ಟು ಬೇರೆ ಕಡೆ ಈಗ ಬರಪೀಡಿತ ಪ್ರದೇಶ ಅಂತ ನಾವೇನು ಹೇಳ್ತೀವಿ ಅಲ್ಲಿನ ರೈತರು ಸುಮ್ಮನೆ ಇರ್ತಾರೆ. ನಾವೇನು ಸಲಹೆ ಕೊಡ್ತೀವಿ ಅಂದರೆ ಕೃಷಿ ಇಲಾಖೆಯಿಂದ ಹಲವಾರು ಯೋಜನೆ ಇದೆ, ಕೃಷಿ ಹೊಂಡವನ್ನು ಮಾಡ್ಕೊಂಬಿಟ್ಟು ಆ ಕೃಷಿ ಹೊಂಡದಲ್ಲಿ ಮಳೆಗಾಲದ ನೀರನ್ನು ಶೇಖರಿಸಿದರೆ ಅದರಲ್ಲಿ ಮೀನು ಸಾಕಾಣಿಕೆ ಸಹ ಮಾಡ್ಬೋದು. ಅದರಿಂದ ರೈತರಿಗೆ ಅಧಿಕ ಆದಾಯನೂ ಬರುತ್ತೆ. ಅದರ ಜೊತೆ ಜೊತೆಗೆ ಆ ಒಂದು ನೀರನ್ನು ಬೇಸಿಗೆ ಟೈಮಲ್ಲಿ ತಾವು ಬೆಳೀತಕ್ಕಂಥ ಬೆಳೆಗಳಿಗೆ ಉಪಯೋಗಿಸ್ಕೊಬೋದು. ಸೊ ಅದರಿಂದ ಏನಾಗುತ್ತಪ್ಪ ಅಂದರೆ ನಮಗೆ ಬೇಸಿಗೆಯಲ್ಲಿ ನೀರಿನ ಅಭಾವವನ್ನು ತಗ್ಗಿಸ್ಬೋದು, ಅದರ ಜೊತೆಗೆ ರೈತರ ಆದಾಯನೂ ಸಹ ಹೆಚ್ಚಾಗುತ್ತೆ. 4ನೇ ಪಿಲ್ಲರ್ ಏನಪ್ಪ ಅಂದರೆ ಅತಿ ಮುಖ್ಯವಾಗಿದ್ದು ಇವತ್ತಿನ ಬರ್ನಿಂಗ್ ಇಶ್ಯೂ ಬಗ್ಗೆ ಹವಾಮಾನ ಮುನ್ಸೂಚನೆ. ಅಂದರೆ ರೈತರು ಈಗ ಏನೋ ಒಂದು ಕೃಷಿ ಕಾರ್ಯ ಮಾಡಬೇಕು ಅಂತ ತಯಾರು ಮಾಡ್ಕೊಂಡು, ಉದಾಹರಣೆಗೆ ಅಡಕೆಗೆ ಬೋರ್ಡ ಹೊಡೆಯೋದಾಗಿರ್ಬೋದು, ಗೊಬ್ಬರ ಹಾಕೋದಾಗಿರ್ಬೋದು, ಭತ್ತದ ನಾಟಿ ಮಾಡೋದಾಗಿರ್ಬೋದು, ಅತಿ ಹೆಚ್ಚು ಮಳೆ ಬಂದ್ಬಿಟ್ರೆ ಈ ಎಲ್ಲ ಕಾರ್ಯಗಳು ವಿಳಂಬಗೊಂಡು ಹಾಳಾಗುತ್ತೆ. ಅದಕ್ಕೋಸ್ಕರ ಏನಪ್ಪ ಅಂದರೆ ರೈತರು ಹವಾಮಾನ ಮುನ್ಸೂಚನೆಯನ್ನು ತಿಳ್ಕೊಂಡು ಕೃಷಿ ಮಾಡಿದರೆ ತುಂಬ ಲಾಭ ಆಗುತ್ತೆ ರೈತರಿಗೆ. ನಮ್ಮ ದೂರವಾಣಿ ಸಂಖ್ಯೆ ಬಂದ್ಬಿಟ್ಟು 9-6-3-2-8-9-4-1-4-4. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಅಸಕ ಅಸಕ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಏನೆಲ್ಲ ಸೇವೆಗಳವೆ? ಗರ್ಭಿಣಿಯರಿಂದ ಹದಿಹರೆಯದ ಮಕ್ಕಳವರೆಗೂ ಎಲ್ಲಾ ಆರೋಗ್ಯ ಸೇವೆಗಳಿವೆ. ಅಷ್ಟೇ ಅಲ್ಲ, ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮದಲ್ಲಿ ಬರೋ ಎಲ್ಲ ಸೇವೆಗಳು, ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆ, ಕಣ್ಣು ಹಲ್ಲು ಮಾನಸಿಕ ಕಾಯಿಲೆಗೂ ಉಪಚಾರ ಸಿಗುತ್ತೆ. ಆಮೇಲೆ ಕುಟುಂಬ ಕಲ್ಯಾಣ ಯೋಜನೆ, ಹಿರಿಯ ನಾಗರಿಕರ ಆರೋಗ್ಯ ಸಮಸ್ಯೆ, ಆಮೇಲೆ ತುರ್ತು ವೈದ್ಯಕೀಯ ಸೇವೆಗಳು ಕೂಡ ಸಿಗುತ್ತೆ. ಇಷ್ಟೆಲ್ಲ ಒಂದೇ ಕಡೆ ಸಿಗ್ತಾವ ಅಂದ್ರೆ ಹಣನು ಹೆಚ್ಚಿಗಿರ್ಬೇಕು? ಇಲ್ಲ, ಈ ಎಲ್ಲಾ ಸೇವೆಗಳು ಸಂಪೂರ್ಣ ಉಚಿತ. ಹೌದಾ? ಈ ಒಳ್ಳೆ ಸುದ್ದಿ ಎಲ್ರಿಗೂ ತಿಳಿಸ್ಬೇಕು. ಬರ್ತೀನಿ ಅಸಕ, ಬರ್ತೀನಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ನಿಮ್ಮ ಮನೆ ಹತ್ತಿರ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿ ಸಿಗುವ ಉಚಿತ ಆರೋಗ್ಯ ಸೇವೆಗಳ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಅವ್ವಾ, ಪಾಪ ಬೆನ್ನಾಕೆ ಸಣ್ಣ ಸಣ್ಣ ಕೆಂಪ್ ಕೂಡ್ಲೆ ಬಂದೈತೆ. ಮಗಿಗ ಅಮ್ಮ ಬಂದಿದೆ ಕಣವ, ಮಾರಿಗುಡಿಗ್ ಹೋಗಿ ಪೂಜೆ ಮಾಡ್ಸವ್ ನಡಿ. ಎಲ್ಲಿಗೊಂಟಿದೀರಾ ಅಮ್ಮ ಮಗಳು? ಮಗುಗೆ ಅಮ್ಮ ಬಂದಿದೆ ಆಸಕ, ಮಾರಿಗುಡಿಗ್ ಹೋಗಿ ಮೊಸರಾಕ್ ಬರ್ತೀವಿ. ನೀವು ಮೊದ್ಲು ಹೋಗ್ಬೇಕಾಗಿರೋದು ಆಸ್ಪತ್ರೆಗೆ. ನಿನ್ ಮಗುಗೆ ದಡರ ರುಬೆಲ್ಲ ಲಸಿಕೆ ಹಾಕ್ಸಿದ್ಯೇನವ? ಹಳ್ಳಿಗ್ ಹೋಗಿದ್ವಾ ಜಾತ್ರೆಗೆ? ಮರ್ತ ಹೋಯ್ತ್ ನೋಡು. ಮಕ್ಕಳಿಗೆ 9 ತಿಂಗಳು ಮತ್ತೆ 1.5 ವರ್ಷಕ್ಕೆ ತಪ್ಪದೆ ದಡರ ರುಬೆಲ್ಲ ಲಸಿಕೆ ಹಾಕಿಸ್ಬೇಕು ಕಣವ. ಇಲ್ದಿದ್ರೆ ನೆಗಡಿ ಜ್ವರ ಬಂದು ಮೈ ಮೇಲೆಲ್ಲ ಕೆಂಪ್ ದದ್ದಾಗೋಯ್ತದೆ. ಈಗ್ಲೂ ತಡವಾಗಿಲ್ಲ ಕಣವ, ಮೊದ್ಲು ಆಸ್ಪತ್ರೆಗೆ ಹೋಗಿ. ಜ್ವರ ಸಂಪೂರ್ಣ ಕಡಿಮೆ ಆದ್ಮ್ಯಾಕೆ ತಪ್ಪದೆ ದಡಾರ ರುಬೆಲ್ಲ ಲಸಿಕೆ ಹಾಕ್ಸಿ. ನಿರ್ಲಕ್ಷ್ಯ ಮಾಡಿದ್ರೆ ನ್ಯೂಮೋನಿಯಾ ಆಗೋಯ್ತದೆ ಜೋಪಾನ. ನನ್ ಮಾತ್ ನೆನ್ಪಿಟ್ಕೊಳವ. ದಡಾರ ರುಬೆಲ್ಲ ಸಾಂಕ್ರಾಮಿಕ ರೋಗವಾಗಿದ್ದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ ದಡಾರ ರುಬೆಲ್ಲ ಲಸಿಕೆ ಹಾಕಿಸಿದ ಮಕ್ಕಳಲ್ಲಿ ಗಾಳಿ ಮೂಲಕ ಬಹುಬೇಗ ಹರಡುತ್ತದೆ, ಕಾಯಿಲೆಯ ತೀವ್ರತೆ ಹೆಚ್ಚಾಗಿರುತ್ತದೆ. ನಿರ್ಲಕ್ಷ್ಯ ಮಾಡದಿರಿ, ನಿಮ್ಮ ಮಕ್ಕಳಿಗೆ ಇಂದೇ ದಡಾರ ರುಬೆಲ್ಲ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಕೃಷಿ ಬೆಳಕು. ಸರಣಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಹಸುವಿನ ಮಹತ್ವ ಕುರಿತು ಮಾತುಕತೆ. ರಚನೆ ಹೆಚ್ ಮಲ್ಲಿಕಾರ್ಜುನ್ ಆರಾಧ್ಯ, ಸೋಮೇನಹಳ್ಳಿ. ಊಟ ಆಯ್ತಾ ಜಯಕ್ಕ? ಏನ್ ಅಡಿಗೆ ನಿಮ್ಮನೇಲಿ ಇವತ್ತು? ಭಾಗಂಗಣ್ಣ ಕೂತ್ಕ, ನಮ್ಮ ಮನೇಲಿ ಹಸುಕೋರು ಹಾಕಿತ್ತು ಕಣಪ್ಪ, ಬೆಲ್ಲ ಹಾಕಿ ಗಿಣ್ಣ ಮಾಡಿದ್ರು. ಏನ್ ಸೊಗಸಾದ ಊಟ ಅಂತೀಯ? ನೀನ್ ಸ್ವಲ್ಪ ಗಿಣ್ಣ ತಿನ್ಬಾರಪ್ಪ. ನೀವಿಬ್ರೆ ತಿಂದ್ರೆ ಅದ್ಯಾರು ಮೆಚ್ಚುತ್ತಾರೆ ಹೇಳು. ಕೇಳಿಲ್ವ ಮಾತು, ಹಂಚಿ ತಿಂದ್ರೆ ಹೆಚ್ಚು ರುಚಿ ಅಂತ. ಇದು ಒಳ್ಳೆ ಕಥೆಯಾಯ್ತು. ಜಯಕ್ಕೇನು ಯಾರಿಗೂ ಗಿಣ್ಣ ಕೊಡಲ್ಲ ಅಂತ ಹೇಳ್ತಾ? ಏ ಬಿಡ್ರಿ, ಅದು ತಮಾಷೆಗೆ ಹೇಳಿದ್ದು. ಅದಿರ್ಲಿ, ಹಸು ಎಮ್ಮೆಗಳಲ್ಲಿ ಬೇರೆ ಬೇರೆ ತಳಿ ಇರುತ್ತೆ ಅಂತ ನಿಂಗೇನಾರು ಗೊತ್ತ ಗಂಗಣ್ಣ? ಯಾಕಿಲ್ಲ ಹೇಳು, ಇದ್ದೇ ಇರ್ತವೆ. ಗಂಗಣ್ಣ, ನಿನಗ್ ಗೊತ್ತಿಲ್ಲದ ಯಾವ್ದಾಯ್ತಪ್ಪ ಹೇಳು ಮತ್ತೆ. ಹಸು ಎಮ್ಮೆ ಕೋಳಿ ಕುರಿ ಹಕ್ಕಿ ಪಕ್ಷಿ ಎಲ್ಲದ್ರಲ್ಲೂ ಬೇರೆ ಬೇರೆ ತಳಿ ಇರ್ತವೆ. ಖಂಡಿತ ಅದ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ನಮ್ಮ ಹತ್ರ ಇರೋ ತಳಿ ಬಗ್ಗೆ ನಮಗೆ ಗೊತ್ತಿರೋಲ್ಲ. ನಮ್ಮ ಕರ್ನಾಟಕದಲ್ಲೇ ನೋಡಿ ಅನೇಕ ತಳಿಗಳಿವೆ, ಮುಖ್ಯವಾಗಿ ಅಮೃತಮಾಲ್ ತಳಿ. ಈ ತಳಿ ನಮ್ಮ ರಾಜ್ಯದ ಹಾಸನ, ಚಿಕ್ಕಮಗಳೂರು, ಚಿತ್ರದುರ್ಗ ಭಾಗಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ವಿಶೇಷವಾಗಿ ಇದು ಕೆಲಸಗಾರ ಜಾತಿಗೆ ಸೇರಿದೆ. ಮತ್ತೇನು ಹೆಚ್ಚಿನ ಮಾಹಿತಿ ಇದೆ ಇದ್ರ ಬಗ್ಗೆ? ಮೈಸೂರು ರಾಜರು ಕ್ರಿ.ಸ.1572-1632 ಈ ತಳಿನ ಬೆಳೆಸಿದ್ರು. ಯುದ್ಧದ ಸಮಯದಲ್ಲಿ ಸಾಮಗ್ರಿಗಳ ಸಾಗಾಟಕ್ಕಾಗಿ ಇವುಗಳನ್ನು ಬಳಕೆ ಮಾಡ್ತಾ ಇದ್ರು. ಇವಕ್ಕೆ ಇನ್ನೊಂದು ಹೆಸರು ಇತ್ತು, ಬೆಣ್ಣೆ ಚಾವಡಿ ಅಂತ. ಎಷ್ಟೊಂದ್ ವಿಷಯ ಗೊತ್ತಪ್ಪ ನಿನ್ಗೆ. ಅದ್ರ ಜೊತೆಗೆ ಹಳ್ಳಿ ಕಾರ್ ತಳಿ ಅಂತ ಇದೆಯಂತಲ್ಲ, ಅದ್ರ ಬಗ್ಗೆ ಹೇಳು ಸ್ವಲ್ಪ. ಹಳ್ಳಿಕಾರ್ ತಳಿ, ಮೂಲತಃ ಮೈಸೂರು, ಮಂಡ್ಯ, ಬೆಂಗಳೂರು, ಕೋಲಾರ, ತುಮಕೂರು, ಹಾಸನ ಅಷ್ಟ್ಯಾಕೆ, ನಮ್ಮ ಚಿತ್ರದುರ್ಗ ಭಾಗಕ್ಕೂ ಸೇರಿದೆ. ಇದು ಕೂಡ ತುಂಬಾ ಶಕ್ತಿಯುತವಾದಂತಹ ತಳಿ, ಬೇಸಾಯಕ್ಕೆ, ಗಾಡಿಗೆ, ಎಲ್ಲದಕ್ಕೂ ಬರುತ್ತೆ. ಇನ್ನೊಂದು ವಿಷಯ ಗೊತ್ತೇ, ನಮ್ಮ ದೇಶದ ಬಹುತೇಕ ತಳಿಗಳು ಈ ಹಳ್ಳಿಕಾರ್ ತಳಿ ಮೂಲದಿಂದಲೇ ಬಂದಿರೋದು. ಇದು ನಮಗೆ ತುಂಬಾ ಹೆಮ್ಮೆ ಪಡೋ ವಿಷಯ. ಬಿಡಪ್ಪ, ಹಂಗಾದ್ರೆ ಇನ್ನೂ ಯಾವ್ಯಾವ ತಳಿ ಇದೆ ಒಂದ್ ಸ್ವಲ್ಪ ಹೇಳ್ತೀಯನಪ್ಪ? ಕರ್ನಾಟಕದ ಮತ್ತೊಂದು ಮುಖ್ಯ ತಳಿ ಮಲ್ನಾಡ್ ಗಿಡ್ಡ ಅಂತ. ಇದು ಕರ್ನಾಟಕದ ಮಲೆನಾಡು ಪ್ರದೇಶ, ಚಿಕ್ಕಮಗಳೂರು, ಶಿವಮೊಗ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಈ ಭಾಗದಲ್ಲಿ ಕಂಡುಬರುತ್ತೆ. ಇದಕ್ಕೆ ಹೆಚ್ಚಿನ ಆಹಾರ ಬೇಕಿಲ್ಲ, ಆದರೆ ಹಾಲು ಮಾತ್ರ ತುಂಬ ಪುಷ್ಟಿಕರವಾಗಿರುತ್ತೆ. ಅದರ ಜೊತೆಗೆ ಈ ಹಸುಗಳಿಗೆ ರೋಗ ನಿರೋಧಕ ಶಕ್ತಿ ತುಂಬಾ ಜಾಸ್ತಿ. ಇನ್ಯಾವ ತಳಿ ಇದೆ ಹೇಳಿ ಗಂಗಣ್ಣ? ಮತ್ತೊಂದು ತಳಿ ಕೃಷ್ಣವೇಣಿ ಅಂತ. ಇದು ನಮ್ಮ ರಾಜ್ಯದ ಕೃಷ್ಣಾ ನದಿ ತೀರದಲ್ಲಿ ಕಂಡುಬರುತ್ತೆ. ಆದರೆ ಇತ್ತೀಚೆಗೆ ಈ ತಳಿ ತುಂಬಾ ಕಡಿಮೆ ಆಗ್ತಾ ಇದೆ ಕಣವ. ಗೀರ್ ತಳಿ ಅಂತ ಇದೆಯಂತಲ್ಲ, ನಮ್ ದೇಶದ ನಾಟಿ ತಳಿಗಳಲ್ಲೇ ಬಹಳ ಹೆಚ್ಚು ಹಾಲು ಕೊಡುತ್ತಂತೆ. ಓ ಅದಾ, ಆ ಗೀರ್ ತಳಿ ಅನ್ನೋದು ಗುಜರಾತ್ನಲ್ಲಿ ಕಂಡು ಬರುತ್ತೆ. ನೋಡೋದಕ್ಕೆ ತುಂಬಾ ಸುಂದರವಾಗಿರುತ್ತೆ. ಇದ್ರ ಹಾಲಲ್ಲಿ ಬಂಗಾರದ ಅಂಶ ಇದೆ ಅಂತ ಸಂಶೋಧನೆ ಬೇರೆ ಮಾಡ್ತಾ ಇದ್ದಾರೆ. ಹಂಗಾದ್ಮೇಲೆ ಬೇರೆ ಬೇರೆ ರಾಜ್ಯದಲ್ಲೂ ಬೇರೆ ಬೇರೆ ತಳಿ ಇರ್ತಾವಲ್ವಾ ಗಂಗಣ್ಣ? ಹೌದು. ಮತ್ತೆ ಈಗ ನೋಡವ, ರೆಡ್ ಸಿಂಧಿ ಅನ್ನೋ ತಳಿ ಇದೆ. ಇದು ಹೈದರಾಬಾದ್ ಕಡೆ ಸಿಗುತ್ತೆ. ಇದು ಹಾಲಿನ ತಳಿ. ಥಾರ್ಪಾರ್ಕರ್ ಅನ್ನೋ ಮತ್ತೊಂದು ತಳಿ ರಾಜಸ್ಥಾನದಲ್ಲಿದೆ. ಮತ್ತೊಂದು ರಾಜಸ್ಥಾನ ಮತ್ತು ಗುಜರಾತ್ಗೆ ಸೇರಿರೋದು ಕಾಂಕ್ರೇಜ್ ಅನ್ನೋ ತಳಿ. ಇದು ಹಾಲು ಮತ್ತು ಕೆಲಸ ಎರಡಕ್ಕೂ ಬರುತ್ತೆ. ಅದ್ ಎಷ್ಟೊಂದು ವಿಷಯ ಹಸುಗಳ ಬಗ್ಗೆ ನಿನಗೆ ಗೊತ್ತು ಗಂಗಣ್ಣ? ಇದ್ರಲ್ಲಿ ನಂದೇನು ದೊಡ್ಡ ಸ್ಕೇಲ್ ಬಿಡು ಗೌರಕ್ಕ. ಮೂಡಿಗೆರೆ ತಾಲೂಕಿನ ಮಣಿಕಂಠ ಬಿಳ್ಳೂರು ಅನ್ನೋರು ಇದ್ರ ಬಗ್ಗೆ ದೊಡ್ಡದೊಂದು ಪುಸ್ತಕನೇ ಬರೆದಿದ್ದಾರೆ. ಅಲ್ಲಿ ಎಲ್ಲ ವಿಷಯ ಇದೆ. ಅದೇ ರೀತಿ ಈ ಪುಸ್ತಕ ಬರೋಕ್ ಮುಖ್ಯ ಕಾರಣರು ಕೃಷ್ಣರಾಜಸು ಅಂತೇಳಿ. ಅವರು ಕೂಡ ಮೂಡಿಗೆರೆಯಲ್ಲಿ ಪಶುವೈದ್ಯರಾಗಿದ್ದಾರೆ. ಅವ್ರ ಹತ್ರ ಕೂಡ ಅನೇಕ ವಿಚಾರ ನಾನು ಮಾತಾಡಿ ತಿಳಿದಿದ್ದೇನೆ. ಇಷ್ಟೆಲ್ಲಾ ತಿಳಿಯೋಕೆ ಎಷ್ಟು ಶ್ರಮ ಹಾಕಿದ್ರು ಆ ಪುಣ್ಯಾತ್ಮರು. ಕೈ ಎತ್ ಮುಗಿಬೇಕು ಅವರಿಗೆ. ಬೇರೆ ಯಾವ್ಯಾವ ಜಾತಿ ಹಸುಗಳ ಬಗ್ಗೆ ಹೇಳ್ತೀಯಪ್ಪ? ಈಗ ಓಂಗೋಲ್ ಜಾತಿ ಹಸು ಅಂತ ಇದೆ. ಇದು ಆಂಧ್ರಪ್ರದೇಶಕ್ಕೆ ಸೇರಿದ್ದು. ದಕ್ಷಿಣ ಮತ್ತು ಉತ್ತರ ಅಮೆರಿಕಾ ದೇಶಗಳು ಇವನ್ನ ನಮ್ಮ ಹತ್ರದಿಂದ ಕೊಂಡ್ಕೊಂಡು ಹೋಗ್ತಾರೆ. ಸಾಹಿವಾಲ್ ಅನ್ನೋದು ಇನ್ನೊಂದು ಮುಖ್ಯವಾದ ತಳಿ. ಇದು ಪಂಜಾಬ್ನಲ್ಲಿ ಕಂಡು ಬರುತ್ತೆ. ತುಂಬಾ ಹೆಚ್ಚು ಹಾಲು ಕೊಡುತ್ತೆ ಇದು. ಮತ್ತೊಂದು ಕಂಗಾಯಂ ಅಂತ, ಇದು ತಮಿಳ್ನಾಡಲ್ಲಿದೆ. ಇನ್ನೊಂದು ಪನ್ವಾರ್ ಅನ್ನೋದು ಉತ್ತರ ಪ್ರದೇಶದಲ್ಲಿದೆ. ಇವೆರಡೂ ಕೂಡ ಕೆಲಸಗಾರ ತಳಿಗಳಿವು. ಅಯ್ಯೋ, ಇನ್ನೂ ಅದೆಷ್ಟು ಜಾತಿ ಹಸುಗಳಿದಾವೋ ಮರಯ್ಯ, ಕೇಳ್ತಾ ಇದ್ರೆ ಆಶ್ಚರ್ಯನೇ ಆಗುತ್ತೆ ನೋಡಪ್ಪ. ನಾಗೋರಿ ಅನ್ನೋದೈತಪ್ಪ, ಇದು ಮಹಾರಾಷ್ಟ್ರ ಮತ್ತು ರಾಜಸ್ಥಾನದಲ್ಲಿ ಕಾಣಿಸುತ್ತೆ. ದಿವಾನಿ ಅನ್ನೋ ತಳಿ ಕೆಲಸ ಮತ್ತು ಹಾಲು ಎರಡಕ್ಕೂ ಬರುತ್ತೆ. ಇದು ಕರ್ನಾಟಕದಲ್ಲೂ ಇದೆ, ಮಹಾರಾಷ್ಟ್ರದಲ್ಲೂ ಕಾಣಿಸುತ್ತೆ. ಅದೆಲ್ಲೋ ಕೇಳಿದ್ದೆ ಅಂಬಲಾಚೇರಿ ಅನ್ನೋ ಕೆಲಸಗಾರ ತಳಿ ಬಗ್ಗೆ. ಓ, ಈ ಜಾತಿ ಹಸುನ? ಇದು ತಮಿಳ್ನಾಡಿನ ತಂಜಾವೂರು, ತಿರುವಾಯೂರು, ನಾಗಪಟ್ಟಣ ಈ ಕಡೆ ಜಾಸ್ತಿ ಇದೆ. ಇನ್ನೊಂದಿದೆ ಲಾಲ್ ಕುಂದಾರಿ ಅಂತ, ಇದು ಮಹಾರಾಷ್ಟ್ರದಲ್ಲಿ ಕಾಣಿಸುತ್ತೆ. 4ನೇ ಶತಮಾನದಲ್ಲಿ ಕಾಂಧಾರ್ ಮನೆತನದ ರಾಜರು ತುಂಬಾ ಇದನ್ನ ಅಭಿವೃದ್ಧಿ ಪಡಿಸಿದ್ರು. ನೋಡಕ್ಕೆ ತುಂಬಾ ಚಂದ ಕಾಣುತ್ತೆ ಇದು. ಹಸುಕರು ಅಂದ್ರೆ ಎಷ್ಟು ಸದರ ನಮಗೆ, ಅದೆಷ್ಟು ದೊಡ್ಡ ಇತಿಹಾಸನೇ ಇದೆಯಪ್ಪ. ಯಾರೋ ಅಭಿವೃದ್ಧಿ ಪಡಿಸಿದ್ರು, ಮತ್ತಾರೋ ರೈತರು ಸಾಕಿ ಕಾಪಾಡಿ ಬೆಳೆಸಿದ್ರು. ನಾವು ನೋಡಿದ್ರೆ ಹಸು ಸಾಕೋದನ್ನೇ ಮರ್ತು ಕುಂತಿದ್ದೀವಿ. ಮಣಿಕಂಠ ಬೆಳ್ಳೂರು ಮತ್ತು ಕೃಷ್ಣ ರಾಜೇಂದ್ರ ಅರಸು ಸರ್ ಜಾನುವಾರುಗಳ ವಿಷಯದಲ್ಲಿ ಜ್ಞಾನ ಭಂಡಾರವನ್ನೇ ತೋರಿಸಿಕೊಟ್ಟಿದ್ದಾರೆ ಸರ್. ನಮ್ಮ ದೇಶದಲ್ಲಿ ಹಸುಗಳ ದೊಡ್ಡ ಸಂಪತ್ತೇ ಇದೆ. ಅದನ್ನ ಉಳಿಸಿ ಬೆಳೆಸೋ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ರೈತನ ಸಂಸಾರ ಅಂದ್ರೆ ದನ, ಕರು, ಕುರಿ, ಮೇಕೆ, ಕೋಳಿ, ಕೊಕ್ಕರೆ ಎಲ್ಲದು ಸೇರಿ ಎಷ್ಟು ದೊಡ್ಡ ಸಂಸಾರ. ಇದೆಲ್ಲ ವಿಚಾರ ನಮಗ್ ಗೊತ್ತಿರ್ಬೇಕು ಕಣ್ರಕ್ಕ. ಇನ್ನು ಸ್ವಲ್ಪ ಹೇಳ್ತೀನಿ ಕೇಳ್ರಿ. ಗೌಳವ್ ಅನ್ನೋದು ತುಂಬಾ ಹೆಸರುವಾಸಿಯಾದ ತಳಿ. ಇದು ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದಲ್ಲಿ ಕಾಣಿಸುತ್ತೆ. 18ನೇ ಶತಮಾನದಲ್ಲಿ ಮರಾಠರು ಇವುಗಳನ್ನ ತುಂಬಾ ಅಭಿವೃದ್ಧಿ ಪಡಿಸಿದ್ರು. ಹಾಲು ಕೊಡುತ್ತೆ, ಬೇಸಾಯ, ಗಾಡಿ, ಎಳೆತ ಎಲ್ಲದಕ್ಕೂ ಬರ್ತದೆ. ಮತ್ತೊಂದು ತಳಿ ಇದೆ, ಇದರ ಹೆಸರು ಡಾಂಗಿ ಅಂತ. ಇದು ಕೂಡ ಮಹಾರಾಷ್ಟ್ರದಲ್ಲಿದೆ. ಕೇರಳದ ಕಾಸರಗೋಡು ಹತ್ರ ಕಾಸರಗೋಡು ತಳಿ ಅಂತಲೇ ಒಂದು ಕಾಣುತ್ತೆ. ಆದರೆ ಇನ್ನೊಂದು ತಳಿ ಇದೆ ಅಲ್ಲಿ, ವೆಚೂರ್ ಅಂತ ಹೇಳಿ. ತುಂಬಾ ವಿನಾಶದ ಅಂಚಿನಲ್ಲಿ ಐತಿ. ಕೇವಲ 100-200 ಇದಾವ ಅಷ್ಟೇ ಪಾಪ. ಈಗ ಕೇರಳ ವಿಶ್ವವಿದ್ಯಾಲಯದವರು ಅದನ್ನು ಅಭಿವೃದ್ಧಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಇನ್ನೊಂದು ಹರಿಯಾಣ ತಳಿ ಅಂತ, ಹೆಸರು ಹೇಳೋ ತರ ಇದು ಹರಿಯಾಣ ರಾಜ್ಯದಲ್ಲಿದೆ. ಜವಾರಿ ಅನ್ನೋ ತಳಿ ಎಲ್ಲಿದೆ ಗಂಗಣ್ಣ? ಓ ಗೌರಕ್ಕ, ಇದ್ರ ಬಗ್ಗೆ ನೀನು ತಿಳ್ಕೊಂಡಿದ್ಯಾ? ಇದು ನಮ್ಮದೇ ಉತ್ತರ ಕರ್ನಾಟಕದ ಒಂದು ತಳಿ. ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ರೋಗ ಮತ್ತು ವಾತಾವರಣದ ವೈಪರೀತ್ಯಕ್ಕೆ ತುಂಬಾ ನಿರೋಧಕ ಶಕ್ತಿ ಇದೆ. ಗಂಗಾ ತೀರದಲ್ಲಿ ಮತ್ತೊಂದು ತಳಿ ಇದೆ, ಗಂಗಾ ತೀರ ತಳಿ ಅಂತ. ಇದು ತುಂಬಾ ಹಾಲು ಮತ್ತು ಕೆಲಸದ ತಳಿ. ತಮಿಳ್ನಾಡು ಈರೋಡು ಅಂತ ಕರೀತಾರಲ್ಲ, ಅಲ್ಲೊಂದು ತಳಿ ಇದೆ. ಅದರ ಹೆಸರು ಬರಗೂರು ಅಂತ. ವೇಗ ಮತ್ತು ಒರೆವರಕ್ಕೆ ತುಂಬ ಹೆಸರುವಾಸಿ. ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಇನ್ನೊಂದು ತುಂಬ ಮುಖ್ಯವಾದ ತಳಿ ಇದೆ, ಅದರ ಹೆಸರು ಖಿಲಾರಿ ಅಂತ. ಇವೆಲ್ಲ ನಮ್ಮ ದೇಶದ ನಾಟಿ ತಳಿಗಳು, ಈ ನೆಲದಲ್ಲೇ ಹುಟ್ಟಿ ಬೆಳೆದಿರೋವು. ಎಷ್ಟೊಂದು ತಳಿಗಳ ಗೋವುಗಳು ನಮ್ಮ ನೆಲದಲ್ಲೇ ಹುಟ್ಟಿ ಬೆಳೆದು ರೈತರಿಗೆ, ದೇಶದ ಆರ್ಥಿಕತೆಗೆ ತಮ್ಮದೇ ಆದಂತ ಕೊಡುಗೆ ನೀಡ್ತಾ ಇದಾವೆ. ನಮ್ಮ ನಾಟಿ ಹಸುಗಳ ಹಾಲು ಅಮೃತ ಇದ್ದಂತೆ, ತುಂಬಾ ಪೌಷ್ಟಿಕವಾಗಿ ಇರುತ್ತಪ್ಪ. ಆದ್ರೂ ಬೇರೆ ದೇಶಗಳ ತಳಿ ನಮ್ಮ ನಾಟಿ ತಳಿಗಳನ್ನ ಸೇರಿಸಿ ಬೇರೊಂದು ಮೂರನೇ ತಳಿಯನ್ನ ಸೃಷ್ಟಿ ಮಾಡ ಅಗತ್ಯವಾದ್ರೂ ಏನಿರುತ್ತೆ ಗಂಗಣ್ಣ? ಈಗ ನೋಡಿದ್ರೆ ಊರ್ ತುಂಬ ಬರೀ ಸೀಮೆ ಹಸುಗಳೇ ತುಂಬಿದ್ದಾವೆ. ಹೊಸ ನೀರ್ ಬಂದು ಹಳೆ ನೀರ್ ಕೊಚ್ಕೊಂಡು ಹೋಯ್ತು ಅನ್ನಂಗ್ ಆಯ್ತು ನೋಡಪ್ಪ. ಅದಂಗಲ್ಲ ಕಣ್ರಕ್ಕೂ, ಪ್ರತಿಯೊಂದು ಪ್ರಯೋಗಕ್ಕೂ ಅದರದೇ ಆದ ಕಾರಣ ಇದ್ದೇ ಇರುತ್ತೆ. ನಾಟಿ ಹಸುವಿನ ಹಾಲು ತುಂಬಾ ಶಕ್ತಿ ಏನೋ ನಿಜ. ಗೀರ್ನಂತ ಕೆಲವು ಹಸು ಸ್ವಲ್ಪ ಜಾಸ್ತಿ ಹಾಲು ಕರಿತೇವೆ ಅನ್ನೋದು ಬಿಟ್ರೆ ಸ್ವಲ್ಪ ನಮ್ಮ ನಾಟಿ ಹಸುಗಳು ಇಳುವರಿನಲ್ಲಿ ಸ್ವಲ್ಪ ಕಡಿಮೆ. ನಮ್ಮ ದೇಶದ ಜನಸಂಖ್ಯೆ ಜಾಸ್ತಿ ಆಗಿದೆ, ಹೆಚ್ಚಾದ ಜನಸಂಖ್ಯೆಗೆ ಹಾಲು ಮತ್ತು ಹಾಲಿನ ಉತ್ಪನ್ನ ಕೊಡ್ಬೇಕಲ್ರವ, ಅದಕ್ಕಾಗಿ ಹೆಚ್ಚು ಹಾಲು ಕೊಡೋ ಮಿಶ್ರತಳಿ ಅಭಿವೃದ್ಧಿ ಪಡಿಸಿದ್ದಾರೆ. ಈಗ ನಮ್ಮ ನಂದಿನಿ ಬ್ರ್ಯಾಂಡ್ನೇ ನೋಡ್ರಿ, KMF-ನವರು ಎಷ್ಟು ಬಗೆ ಉತ್ಪನ್ನ ಮಾಡ್ತಾ ಇದ್ದಾರೆ. ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಮಜ್ಜಿಗೆ, ಮೈಸೂರು ಪಾಕು, ಪೇಡ, ಕೋವಾ, ಲಡ್ಡು, ಮಿಠಾಯಿ, ಕುಂದ, ಗಿಣ್ಣು, ಹಾಲಿನ ಪುಡಿ, ಹಾಲಿನಲ್ಲೇ ಎಷ್ಟೊಂದು ಬೇರೆ ಬೇರೆ ರೂಪದಲ್ಲಿದ್ದಾವೆ. ಇದಕ್ಕೆಲ್ಲ ಅಷ್ಟು ಇಷ್ಟು ಹಾಲಾದರೆ ಸಾಕಾಗುತ್ತಾ? ಅದಕ್ಕೆ ಹೆಚ್ಚು ಧಾನ್ಯ ಇಳುವರಿ ಕೊಡೋ ಹೈಬ್ರಿಡ್ ತಳಿ ಹಾಗೆ ಮಿಶ್ರ ತಳಿ ಹಸುಗಳನ್ನ ಸಂಶೋಧನೆ ಮಾಡಿದ್ದು. ಅದೇನ ಸರಿ ಬಿಡಪ್ಪ, ಈ ಸಿಂಧಿ ಜರ್ಸಿ ಹಾಕ್ಲ ಸಾಕೋದ್ರಿಂದ ಡೈರಿಗೆ ಹಾಲು ಹಾಕಿ ಸ್ವಲ್ಪ ಮಟ್ಟಿನ ಸಂಪಾದನೆ ನಾವು ಮಾಡ್ತಾ ಇದೀವಿ. ಮುರ್ರಾ ಅನ್ನೋ ಎಮ್ಮೆ ತಳಿಲೂ ಅಷ್ಟೇ 10-10 liter ಹಾಲನ್ನ ಕೊಡ್ತವೆ. ಹಂಗಾದ್ರೆ ಎಮ್ಮೆಲ್ಲೂ ಕೂಡ ವಿವಿಧ ರೀತಿ ಜಾತಿ ತಳಿ ಇದಾವೆ ಅಂದಂಗಾಯ್ತು. ಇಲ್ಲದೆ ಇರುತ್ತಾ, ಬೇಕಾದಷ್ಟು ಜಾತಿ ಎಮ್ಮೆಗಳು ಇದ್ದೇ ಇರ್ತವೆ. ಒಟ್ನಲ್ಲಿ ಹೇಳೋದಾದ್ರೆ, ಶಕ್ತಿಗಾಗಿ ನಾಟಿ ಹಸು ಇರ್ಲಿ, ಹೊಟ್ಟೆ ತುಂಬಿಸೋಕೆ ಜೇಬ್ ತುಂಬಿಸೋಕೆ ಸೀಮೆ ಹಸು ಇರ್ಲಿ, ಮಿಶ್ರ ಬೆಳೆ ಪದ್ಧತಿ ಇದ್ದಂಗೆ ಇದನ್ನು ಅನುಸರಿಸೋದಪ್ಪ. ಆದ್ರೂ ಏನ್ ಮಾಡೋದು, ಈಗ ಬರೀ ಸೀಮೆ ಹಸುಗಳ ಸಂಖ್ಯೆನೇ ಜಾಸ್ತಿ ಆಗ್ತಾ ಇದೆ. ಇದು ಒಂದು ರೀತಿ ಅಪಾಯಕಾರಿ ಬೆಳವಣಿಗೆನೂ ಹೌದು. ಈ ನಾಡಿನ ಮೂಲ ತಳಿ, ಮೂಲ ಬೆಳೆಗಳನ್ನ ಕಳ್ಕೊಂಡ್ರೆ ಒಂದಲ್ಲ ಒಂದು ರೀತಿ ಅಪಾಯ ಕಟ್ಟಿಟ್ಟ ಬುತ್ತಿ. ಆ ತರ ಆಗದ ಹಾಗೆ ಎಲ್ಲನೂ ಸರಿದೂಗಿಸಿಕೊಂಡು ಹೋಗೋ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಐತೆ. ಏನಂತೀರಾ? ಖಂಡಿತ ನಿಜ. ನಾವಲ್ದ ಇನ್ಯಾರಿ ಹೊರೆ ಹೊರಬೇಕು? ಆಯ್ತು ಗಂಗಣ್ಣ, ಇಷ್ಟೊತ್ತು ಜಾನುವಾರುಗಳ ತಳಿಗಳ ಮಹತ್ವ ಕುರಿತು ಸಾಕಷ್ಟು ಮಾಹಿತಿ ನೀಡಿದೀಯಪ್ಪ. ಅದ್ರ ಜೊತೆಯಲ್ಲಿ ಹಾಲಿನಲ್ಲಿ ಯಾವ್ಯಾವ ಪೌಷ್ಟಿಕಾಂಶ ಇದೆ ಅನ್ನೋದೊಂದು ಸ್ವಲ್ಪ ಹೇಳ್ತೀಯಪ್ಪ. ಹಸು ಅಂದ್ರೆ ನಾವು ಸಾಕ್ಷಾತ್ ಸಾಕ್ತಾ ಇದ್ದಂಗಲ್ವೇ, ಕಸ ತಿಂದು ರಸ ಕೊಡುತ್ತೆ. ಎಳೆ ಮಕ್ಕಳು, ಹಣ್ಣು ಮುದುಕರು, ಆರೋಗ್ಯವಂತರು, ಕಾಯಿಲೆ ಬಿದ್ದರು, ಆಟಗಾರರು, ಓಟಗಾರರು, ಎಲ್ರಿಗೂ ಎಲ್ಲಾ ಸಮಯದಲ್ಲೂ ಬೇಕಾಗಿರೋದು ಹಾಲಲ್ವೇ. ಮಜ್ಜಿಗೆ ಏನ್ ಕಮ್ಮಿನೆ? ಗಾದೆನೆ ಇಲ್ವೇ, ಮಜ್ಜಿಗಿಲ್ಲದ ಊಟ ಹಜ್ಜಿಲ್ಲದ ಮನೆ ಎರಡು ಸಂಪೂರ್ಣ ಅಲ್ಲ ಅಂತ. ಬಿಸಿಲು, ಮಳೆ, ಗಾಳಿ, ಧೂಳು, ಕಾಡು, ಮೇಡು, ಕಲ್ಲು, ಮುಳ್ಳು ಒಂದೂ ನೋಡದೆ ಸಿಕ್ಕಿ ತಿನ್ಕೊಂಡ್ ಬಂದು ನಮ್ಮಿಂದ ಏನೂ ಬಯಸದೆ ಅಮೃತಾನೇ ಕೊಡುತ್ತಲ್ಲ, ಎಂತ ತ್ಯಾಗ ಅದ್ರದ್ದು. ಹಾಲಿನಲ್ಲಿ ಸಸಾರಜನಕ ಅನ್ನೋ ಅಂಶ ಇದೆ. ಮನುಷ್ಯನ ದೇಹದ ಅಂಗಾಂಶ, ಸ್ನಾಯುಗಳ ಬೆಳವಣಿಗೆಗೆ ಅತಿ ಅಗತ್ಯವಾಗಿ ಬೇಕು ಇದು. ಅಲ್ಲದಲ್ಲೇ ಇದು ತುಂಬಾ ಸುಲಭವಾಗಿ ಜೀರ್ಣ ಆಗುತ್ತೆ. ಲ್ಯಾಕ್ಟೋಸ್ ಅನ್ನೋ ಮತ್ತೊಂದು ಅಂಶ ಮಕ್ಕಳ ಬೆಳವಣಿಗೆಗೆ ತುಂಬಾ ಮುಖ್ಯವಾಗಿ ಬೇಕಾಗಿದೆ. ಅದೇನು ಕ್ಯಾಲ್ಸಿಯಂ ಅಂತ ಇರುತ್ತಂತೆ? ಹೌದು ಕಣಕು, ಕ್ಯಾಲ್ಸಿಯಂ ಅನ್ನೋದು ನಮ್ಮ ಮೂಳೆಗಳ ಬೆಳವಣಿಗೆಗೆ ಬೇಕೇ ಬೇಕು. ಅದ್ರ ಜೊತೆಗೆ ನಮ್ಮ ಹಲ್ಲುಗಳನ್ನು ಗಟ್ಟಿ ಮಾಡುತ್ತೆ. ಗರ್ಭಿಣಿ ಸ್ತ್ರೀಯರಿಗೆ, ಚಿಕ್ಕ ಮಕ್ಕಳ ತಾಯಂದಿರಿಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಮಕ್ಕಳ ಬೆಳವಣಿಗೆ ಕ್ಯಾಲ್ಸಿಯಂ ತುಂಬಾ ಅಗತ್ಯವಾಗಿದೆ. ಬೆಣ್ಣೆಲಿ ಯಾವ ವಿಶೇಷ ಗುಣ ಇರುತ್ತೆ? ಬೆಣ್ಣೆಲಿ ನಮ್ಮ ದೇಹಕ್ಕೆ ಬೇಕಾದ ಉಷ್ಣತೆ ಮತ್ತು ಕೊಬ್ಬು ಇದರಲ್ಲಿ ತುಂಬಾ ಅಡಕವಾಗಿದೆ. ಇತರೆ ಕೊಬ್ಬಿಗಿಂತ ಸುಲಭವಾಗಿ ಜೀರ್ಣ ಆಗುತ್ತೆ ಅಂತೀನಿ. ಹಾಲಿನಲ್ಲಿ ಎ ಜೀವಸತ್ವ, B1, B2, D ಜೀವಸತ್ವ ಇವೆಲ್ಲ ಇದ್ದಾವೆ. ಇದ್ರ ಜೊತೆಗೆ ಬೆರ್ರಿ ಬೆರ್ರಿ ರೋಗ, ಪೆಲಾಗ್ರ ರೋಗ, ರಿಕೆಟ್ ರೋಗ ಬರದಂಗೆ ಹಾಲು ತುಂಬಾ ಕೆಲಸ ಮಾಡಿ ಆ ರೋಗಗಳನ್ನು ತಡೆಗಟ್ಟುತ್ತೆ. ಹಾಲು ಒಂದ್ ರೀತಿ ರೆಡಿಮೇಡ್ ಆಹಾರ ಇದ್ದಂಗೆ ಅಲ್ವಾ? ರುಬ್ಬು ಅನ್ನಂಗಿಲ್ಲ, ತುರಿ ಅನ್ನಂಗಿಲ್ಲ. ತಾಯಿಯೇ ಎದೆ ಹಾಲು ಬಿಟ್ರೆ ಹಸುವಿನ ಹಾಲೇ ಸಂಪೂರ್ಣ ಆಹಾರ ಅಂತ ಅಷ್ಟಿಲ್ದಲ್ಲಿ ಹೇಳ್ತಾರ? ಅದೇ ರೀತಿ ಹಾಲು ಕರಿಯೋಕ್ಕೂ ಕೆಲವೊಂದು ಮುನ್ನೆಚ್ಚರಿಕೆ ಅನುಸರಿಸಬೇಕು. ಮೊದಲು ಕರಿಯೋ ಹಸುವಿನ ಆರೋಗ್ಯ ಗಮನಿಸಬೇಕು. ಪ್ರತಿದಿನ ಸ್ನಾನ ಮಾಡಿಸ್ಬೇಕು. ಗಾಳಿ ಬೆಳಕು ಬರೋ ಜಾಗದಲ್ಲಿ ಕಟ್ಟಬೇಕು. ಸಗಣಿ ಗಂಜ ಎಲ್ಲ ದೂರ ಕೊಂಡೊಯ್ಬೇಕು. ಹೌದು ಕಣವ, ಕೆಚ್ಚಲನ್ನು ತೊಳಿಬೇಕು. ಮೊದಲು ಸ್ವಲ್ಪ ಹಾಲ್ ಕರೆದು ಏನಾದ್ರೂ ರೋಗ ಏನಾದ್ರೂ ಕಂಡು ಬರುತ್ತೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಹಾಲ್ ಕರಿಯೋ ಪಾತ್ರೆ ಸ್ವಚ್ಛವಾಗಿರ್ಬೇಕು. ಕರಿಯೋ ಮೊದ್ಲೇ ನಮ್ ಕೈಗಳನ್ನ ಸೋಪ್ನಿಂದ ತೊಳ್ಕೊಳ್ಬೇಕು. ಹಾಲ್ ಕರಿಯೋಗ ಅಲ್ಲೇ ಕೆಮ್ಮೋದು, ಉಗುಳೋದು, ಧೂಮಪಾನ ಇವೆಲ್ಲ ಮಾಡ್ಲೇಬಾರ್ದು. ಹಾಲ್ ಕರಿಯೋ ಮೊದ್ಲು ಉತ್ತಮವಾದ ಆರೋಗ್ಯ ಇರೋ ಹಸುವಿನಲ್ಲಿ ಕರಿಬೇಕು. ನಂತರ ಕೆಚ್ಚಲು ಬಾವು ಆ ಕಾಯಿಲೆ ಈ ಕಾಯಿಲೆ ಬಂದಿರೋ ಹಸುಗಳಲ್ಲಿ ಹಾಲು ಕರೆದು ಅದನ್ನು ತುಂಬಾ ದೂರ ತಗೊಂಡೋಗಿ ಚೆಲ್ಲಬೇಕು. ಇಂಥ ಹಾಲನ್ನ ನಾವು ಉಪಯೋಗಿಸ್ಬಾರ್ದು, ಡೈರಿಗೂ ಹಾಕಬಾರ್ದು. ನೋಡಕ್ಕೆ ಸಣ್ಣದಾಗಿ ಕಾಣುತ್ತೆ, ಎಷ್ಟೊಂದು ಮಹತ್ವದ ವಿಚಾರ ಇದಾವೆ ನೋಡು. ಅದಕ್ಕೆ ಹೇಳೋದು ಕಲಿಕೆಗೆ ಕೊನೆಯಲ್ಲಿ ಅಂತ. ನಡಿರವ ಹೋಗಣ, ಹಾಲ್ ಕರಿಯೋ ಸಮಯ ಆಯ್ತು. ಬರ್ರವ, ಹೋಗನ್ ಬರ್ರಿ. ಹಾಲ್ ಕರಿಯಕ್ ಒತ್ತಾತ್ ಬರ್ರವ. ಇದುವರೆಗೂ ಹಸುವಿನ ಮಹತ್ವ ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಹೆಚ್ ಮಲ್ಲಿಕಾರ್ಜುನ್ ಆರಾಧ್ಯ, ಸೋಮೇನಹಳ್ಳಿ. ಭಾಗವಹಿಸಿದವರು ಶ್ರೀಮತಿ ಎಂ ಶೋಭಾ, ಶ್ರೀಮತಿ ಪಿಎಂ ಸುಮಾ, ಕುಮಾರಿ ಐಶ್ವರ್ಯ ಭಾರತಿ ಹಾಗೂ ಹೆಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಇದುವರೆಗೂ ಕೃಷಿ ಬೆಳಕು ಸರಣಿ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಬಿಸಿದ್ದಣ್ಣ, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ನಾನು ತರಕಾರಿ ವ್ಯಾಪಾರಿ ರಮೇಶ್. ಸರಿಯಾದ ತೂಕದಿಂದ ಗ್ರಾಹಕರಿಗೆ ಖುಷಿ, ಹಾಗೆಯೇ ಸರಿಯಾದ ಸುರಕ್ಷೆಯಿಂದ ಕುಟುಂಬಕ್ಕೆ ಭವಿಷ್ಯದ ಚಿಂತೆಯಿಂದ ಮುಕ್ತಿ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನೆ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ. ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೃಷಿ ಬದುಕಿನ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಆದ್ರಿಕಟ್ಟೆ ಗ್ರಾಮದ ರೈತ ಮಹಿಳೆ ಶ್ರೀಮತಿ ವಿಶಾಲಾಕ್ಷಮ್ಮ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಹೊಸದುರ್ಗ ತಾಲೂಕಿನ ಆದ್ರಿಕಟ್ಟೆ ಗ್ರಾಮದ ರೈತ ಮಹಿಳೆಯೊಬ್ಬರನ್ನ ಮಾತಾಡಿಸ್ತಾ ಇದ್ದೀವಿ. ಸಾಕಷ್ಟು ಅವರ ಒಂದು ಕೃಷಿ ಬದುಕಿನ ಅನುಭವಗಳನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ವಿಶಾಲಮ್ಮ ಅವರೇ. ನಮಸ್ತೆ. ವಿಶಾಲಮ್ಮ ಅವರು ಹೇಳಿ, ನಿಮಗೆ ಎಷ್ಟೆಕರೆ ಕೃಷಿ ಭೂಮಿ ಇದೆ? ನಮಗೆ 1 ಎಕರೆ ಇದೆ. ಮಳೆಗಾಲದ ಟೈಮ್ನಲ್ಲಿ ಮಳೆ ನೀರು, ಬೇಸಿಗೆ ಕಾಲದಲ್ಲೂ ನೀರು ಬಿಟ್ಟು ಮಾಡ್ತೀವಿ. ಈಗ ನೀರಾವರಿ ಮಾಡಿದೀವಿ ಅಂತ ಹೇಳಿದ್ರಲ್ಲ, ಈಗ ಬೇರೆ ಯಾವ್ದಾದ್ರು ಒಂದು ತೋಟಗಾರಿಕೆ ಬೆಳಿಬೇಕು ಅಂತ ಹೇಳಿ ಚಿಂತನೆ ಮಾಡಲಿಲ್ವಾ? ಮಾಡಿದೀವಿ ಸರ್. ತರಕಾರಿ ಸೊಪ್ಪು ಎಲ್ಲ ನಾವು ಮಾಡ್ತೀವಿ. ನಾವು ಮನೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಾರ್ಕೆಟ್ಗೆ ಹಾಕ್ತೀವಿ ಸರ್. ಈಗ ಸೊಪ್ಪು ತರಕಾರಿಗಳು ಅಂತಂದ್ರೆ ಹೆಚ್ಚಾಗಿ ನೀವು ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ಬೆಳೀತಾ ಇದ್ರ, ಅಥವಾ ನಿಮ್ಮ ಒಂದು ಹೈನುಗಾರಿಕೆಯಲ್ಲಿ ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಬರುತ್ತೆ, ಇದನ್ನೇ ಬೆಳೆಸಿಕೊಂಡು ಬೆಳೀತಾ ಇದ್ರ? ನಮ್ಮ ಹಸು ಗೊಬ್ಬರದಿಂದಲೇ ಬೆಳಿತೀವಿ. ಈಗ ಹೆಚ್ಚಾಗಿ ನೀವು ತರಕಾರಿಗಳು ಅಂತಂದ್ರೆ ವರ್ಷದ ಎಲ್ಲಾ ಕಾಲದಲ್ಲಿ ಬೆಳಿತೀರ, ಏನು ಮಳೆಗಾಲದಲ್ಲಿ ಅಷ್ಟೇ ಮಾತ್ರ ಬೆಳಿತೀರ? ಯಾವಾಗ್ಲೂ ಬೆಳಿತೀವಿ ಸರ್. ನಾವು ಮಳೆಗಾಲದಲ್ಲೂ ಬೆಳಿತೀವಿ, ಬೇಸಿಗೆಯಲ್ಲೂ ನೀರು ಬಿಟ್ಟು ಬೆಳಿತೀವಿ. ಈಗ ತರಕಾರಿಗಳು ಅಂತಂದ್ರೆ ಯಾವ ಯಾವ ತರಕಾರಿಗಳನ್ನ ಹೆಚ್ಚಾಗಿ ಬೆಳಿತಾ ಇದ್ದೀರಾ ನೀವು? ಮುಳುಗಾಯಿ, ಟೊಮೆಟೊ, ಮೂಲಂಗಿ, ಬೆಂಡೆಕಾಯಿ, ಈ ಸಣ್ಣ ಪುಟ್ಟ ಏನಕ್ಕೆ ಬರ್ತಾವೋ ಅವೆಲ್ಲ ನಾವು ಬೆಳಿತೀವಿ. ಈಗೆಲ್ಲ ನೀವು ಇಷ್ಟೊಂದು ತರಕಾರಿಗಳನ್ನ ಬೆಳಿತಾ ಇದ್ರಲ್ಲ, ಈಗ ಒಂದು ತರಕಾರಿ ಬಿತ್ತನೆ ಬೀಜಗಳು ಅಂತಂದ್ರೆ ಎಲ್ಲಿಂದ ತರ್ತೀರಾ ನೀವು? ಗೊಬ್ಬರದ ಅಂಗಡಿಯಲ್ಲಿ ಸಿಗ್ತಾವ ತರಕಾರಿ ಬೀಜ, ಅಲ್ಲಿಂದ ತಗೊಂಬರ್ತೀವಿ. ನಮ್ಗೆ ಎಷ್ಟು ಬೇಕೋ ಅಷ್ಟೊಂದು ಹಾಕ್ತಿವಿ, ಜಾಸ್ತಿ ಹಾಕಲ್ಲ. ನಮ್ ಕೈಲಿ ಎಷ್ಟು ಮಾಡಕ್ ಆಗುತ್ತೆ ಅಷ್ಟು ಮಾಡ್ಕೊಂಡು ಹೋಗ್ತೀವಿ. ಈಗ ಪ್ರತಿ ಒಂದು ತರಕಾರಿಯನ್ನ ಅಂದ್ರೆ ಕಾಲ್ ಎಕರೆ ಹಾಕ್ತೀರ ಅಥವಾ ಅರ್ಧ ಎಕರೆ ಹಾಕಿ ಬೆಳಿತಾ ಇದ್ದೀವಿ? ಒಂದು 1/2 ಎಕರೆಗೆ 2 ತರದ ತರಕಾರಿ ಹಾಕ್ತಿವಿ. 1/2 ಎಕರೆ ಮಾಡ್ಕೊಂಡ್ರೆ 2-3 ತರದ್ದು ತಗೊಂಡು ಹೋಗಿ ನಮ್ಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಹಾಕೊಂಡು ಮಾಡ್ಕೊಂಡು ಹೋಗ್ತೀವಿ. ಈಗ ಎಲ್ಲೋ ಒಂದ್ ಕಡೆ ಒಂದೇ ರೀತಿಯಾದ ತರಕಾರಿ ಹಾಕಿ ಒಂದೆಡೆಗೆ ನಾವು ಮಾರಾಟ ಮಾಡಿ ಆರಾಮಾಗಿರ್ಬೋದು ಅಂತೇಳಿ ಈ ರೀತಿ ಏನು ಚಿಂತನೆ ಮಾಡ್ಲಿಲ್ಲ ನೀವು? ಒಂದೇ ಮಾಡಕ್ ಆಗಲ್ಲ. ಒಂದೇ ಮಾಡಿದ್ರೆ ಒಂದೇ ತರಕಾರಿ ತಗೊಂಡು ರೇಟ್ ಸಿಗಲ್ಲ ಅಲ್ಲ ಅಂತ ಹೇಳ್ಬಿಟ್ಟು ನಾವು ಹಲವಾರು ತರಕಾರಿ ಬೆಳೆದು ಮಾರಾಟ ಮಾಡ್ತೀವಿ. ಈಗ ಸಾಕಷ್ಟು ತರಕಾರಿ ಬೆಳೆಯೋದ್ರಿಂದ ಈಗ ಒಂದಲ್ಲ ಒಂದ್ ರೇಟ್ ಸಿಕ್ಕೇ ಸಿಗುತ್ತಂತ ನಿಮ್ ಅನ್ಸಿಕೆ? ಹೌದು, ಒಂದಲ್ಲ ಒಂದ್ ತರಕಾರಿ ರೇಟ್ ಸಿಗುತ್ತೆ. ಒಂದಕ್ ಸಿಗ್ಲಿದ್ರೆ ಒಂದಕ್ ಸಿಗುತ್ತಲ್ಲ ಅನ್ನೋ ಒಂದು ಭಾವನೆಗೆ ನಾವು ಆ ತರ ಎಲ್ಲ ಮಿಕ್ಸ್ ಮಾಡಿ ಮಾಡ್ತೀವಿ. ಅಂದ್ರೆ ಈ ವರ್ಷದ ಮಟ್ಟಿಗೆ ಹೇಳ್ಬೇಕಂತಂದ್ರೆ ಈಗ ಸಾಕಷ್ಟು ಮಳೆಗಾಲ ಆಯ್ತು, ಅಂದ್ರೆ ನಿಮ್ಮ ಒಂದು ತರಕಾರಿ ಒಂದು ಬೆಳೆಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರಿತು? ತರಕಾರಿ ಹಾಳಾತು, ಟೊಮೆಟೋನು ಹಾಳಾತು, ಒಂದ್ ಟೈಮ್ ಸಿಗ್ಲಿಲ್ಲ, ಇನ್ನೊಂದ್ ಟೈಮ್ ಆಯ್ತು, ಹಂಗೆ ಒಂದ್ಸರಿ ಸಿಗ್ಲಿಲ್ಲ ಅಂದ್ರೆ ಇನ್ನೊಂದ್ಸಲಿ ಮಾಡ್ಕೊಂತೀವಿ ನಾವು. ಎಲ್ಲೇ ಒಂದ್ ಕಡೆ ಸಾಕಷ್ಟು ಮಳೆ ಆಯ್ತಪ್ಪ, ನಮ್ ಬೆಳೆ ಹಾಳಾಯ್ತಪ್ಪ ಅಂದ್ರೆ ಈ ತರಕಾರಿ ಬೆಳೆಬಾರ್ದಂತ ಎಂದು ಅನ್ಸಲಿಲ್ಲ ನಿಮಗೆ? ಅನ್ಸಿಲ್ಲ ಅನ್ಸಿಲ್ಲ, ಆ ತರ ಒಂದ್ಸಲಿ ಸಿಗುತ್ತೆ ಒಂದ್ಸಲಿ ಹೋಗುತ್ತೆ ಆ ತರ ಅಂದ್ಕೊಂಡಿದೀವಿ ನಾವು. ಈಗ ಮಳೆ ಬಂತು, ನಾವು ಹಾಕ್ಬಾರ್ದು, ನಾವು ಇದರಿಂದ ಹಾಳಾದ್ವಿ, ಈಗ ಬಿಟ್ಬಿಟ್ರೆ ಹೆಂಗೆ ಅಂತ ನಾವ್ ಈ ತರ ಅಂದ್ಕೊಂಡಿಲ್ಲ. ಒಂದ್ಸಲಿ ಹಾಳಾದ್ರೆ ಒಂದ್ಸಲಿ ಸಿಗುತ್ತೆ ಅಂತರ ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗೆಲ್ಲ ಬೇಸಿಗೆ ಹತ್ರ ಬರ್ತಾ ಇದೆ, ಅಂದ್ರೆ ಈ ಟೈಮ್ನಲ್ಲಿ ಅಂದ್ರೆ ತರಕಾರಿ ಬೆಳೆಯಕ್ಕೆ ನೀವು ಮನ್ಸು ಮಾಡ್ಲಿಲ್ವಾ? ಮನಸ್ಸು ಮಾಡಿದೀವಿ. ಇವಾಗ ಬೇಸಿಗೆ ಬರ್ತದೆ ಅಂತಂದ್ರು ನೀರಾವರಿಯಿಂದ ನಾವು ಬೆಳಿತೀವಿ, ಹಾಗೆ ಕುತ್ಕೊಂಡಿರಕ್ ಆಗಲ್ಲ, ಏನಾದ್ರೂ ಒಂದ್ ಮಾಡ್ಲೇಬೇಕಲ್ಲ ಅಂತ ಹೇಳಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗ ತರಕಾರಿಯಿಂದಲೂ ಪ್ರತಿ ವಾರದಲ್ಲೂ ನಾವು ಆದಾಯ ಗಳಿಸಬಹುದು, ಜೊತೆಗೆ ಈ ಒಂದು ಹೂವಿನ ಬೆಳೆಗಳು ಸಹ ಬೆಳಿಬಹುದಲ್ಲ, ಪ್ರತಿನಿತ್ಯ ನೀವು ಆದಾಯ ಕಾಣಬಹುದು? ಮಾಡಬಹುದು, ಅದನ್ನ ಮಾಡ್ಬೇಕು ಅಂತ ಅಂತೈತಿ. ಇವಾಗ ಸ್ವಲ್ಪ ಅದನ್ನು ಹಾಕಿ ಮಾಡ್ಬೇಕು, ಮಾಡೋಣ ಅಂತ ಅಂದ್ಕೊಂತೀವಿ. ಈಗ ನೀವು ನಿಮ್ಮ ಒಂದು ಗ್ರಾಮದಲ್ಲಿ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳನ್ನ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರ, ಅಂದ್ರೆ ಇದರ ಒಂದು ಮುಖ್ಯ ಉದ್ದೇಶ ಏನು ಸಂಘ ಮಾಡೋದ್ರಿಂದ? ಸಂಘ ಕಟ್ಟಿಗೆ ಅನ್ನೋದು ದುಡ್ಡು ಉಳಿಸಬಹುದು, ಬೇಕಾದ್ರೆ ಜಾಸ್ತಿ ತಗೋಬಹುದು, ಏನಕ್ಕಾದ್ರೂ ಸಹಕಾರ ಆಗುತ್ತದು. ಏನು ಮಾಡ್ಲಿಲ್ಲ ಅಂದ್ರೆ ನಮ್ಗೇನು ಮಾಡಕ್ಕಾಗಲ್ಲ, ಸಂಘದಿಂದ ನಮ್ಗೆ ಅನುಕೂಲ ಇದೆ ಆ ತರ, ಹಂಗಾಗಿ ಸಂಘ ಮಾಡ್ಕೊಂಡು ಈ ತರ ಮಾಡ್ಕೊಂಡು ಹೋಗ್ತಿದೀವಿ. ಅಂದ್ರೆ ಮೊದ್ಲೆಲ್ಲ ಈ ರೀತಿಯಾದಂತ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳು ಇರಲಿಲ್ಲ ಗ್ರಾಮೀಣ ಮಟ್ಟದಲ್ಲಿ, ಅವತ್ತಿನ ಒಂದು ಸ್ಥಿತಿಗತಿಗೂ ಅಂದ್ರೆ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳನ್ನ ರಚನೆ ಮಾಡಿಕೊಂಡ ಮೇಲೆ ಇವತ್ತಿನ ಒಂದು ಪರಿಸ್ಥಿತಿಗೂ ಏನು ಬದಲಾವಣೆ ಕಂಡಿದೀರ? ಇದು ನಮಗೆ ಬೇಕಾದಾಗ ದುಡ್ಡು ತಗೋಬಹುದು, ಅವಾಗ ಇದು ಇರ್ಲಿಲ್ಲ. ನಾವ್ ಈ ತರ ಮಾಡ್ಬೇಕು, ಹಿಂಗೆ ತಗಬೇಕು, ಒಂದ್ ಕಡೆಗೆ ಹಾಕ್ಬೇಕು, ಒಂದ್ ಕಡೆಯಿಂದ ದುಂಡ್ಗಿರ್ಬೇಕು ಅನ್ನೋದು ನಮಗೆ ಗೊತ್ತಿರ್ಲಿಲ್ಲ. ಇವಾಗ ಎಲ್ಲಾ ಜನ ಸೇರ್ಕೊಂಡು ಈ ತರ ಮಾಡಿರೆ ಒಬ್ರಿಗೆ ಉಳಿತಾಯ, ಇನ್ನೊಬ್ರಿಗೆ ಇನ್ನೊಂದ್ಸಲಿಯ, ನಮಗೆ ಇನ್ನೊಂದ್ಸಲಿಯ ಅನ್ನೋ ತರ ನಮ್ಗೆ ಅನುಕೂಲ ಐತೆ, ಆ ತರ ಹಿಂಗ್ ಮಾಡ್ಕೊಂಡು ಹೋಗ್ತಿದೀವಿ. ಅಂದ್ರೆ ಮೊದ್ಲೆಲ್ಲ ಗ್ರಾಮೀಣ ಮಟ್ಟದಲ್ಲಿ ಸಾಲ ತರಬೇಕಂತಂದ್ರೆ ಈ ಶ್ರೀಮಂತರ ಹತ್ರ ಸಾಕಷ್ಟು ನೀವು ಬಡ್ಡಿ ಕೊಟ್ಟು ಹಣ ತರಬೇಕಾಗುತ್ತೆ ಅಂತ ಒಂದು ಪರಿಸ್ಥಿತಿ ಇತ್ತು. ಹೌದು ಹೌದು, ತಗೊಂಡಿದ್ವಿ ಅವಾಗ್ಲೂ ಬಡ್ಡಿ ತರ ತಗೊಂಡ್ ಮಾಡಿದೀವಿ. ಇವಾಗ ನಮ್ ದುಡ್ಡೇ ಆಗೋದಕ್ಕೆ ನಾವು ಬಡ್ಡಿ ಹಾಕ್ತಿವಿ, ಆದ್ರೆ ಕಡಿಮೆ ಬಡ್ಡಿ, ಹಂಗಾಗಿ ನಮ್ಗೆ ಅನುಕೂಲ ಐತೆ. ನಮ್ ದುಡ್ಡೇ ನಮಗೆ ನಾವೇ ಬಡ್ಡಿ ಕೊಡ್ತೀವಿ, ನಮಗೆ ಅದೊಂದ್ಸಲ್ಲ, ಬೇರೆ ಕಡೆ ತರಬೇಕಾದ್ರೆ ಅನ್ಸೋದು ಅಷ್ಟು ದುಡ್ಡು ಬಡ್ಡಿ ಕೊಟ್ಟು ನಾವು ದುಡ್ಡು ತಗಂತೀವಲ್ಲ ಅಂತ. ಈಗೆಲ್ಲ ಮಹಿಳೆಯರೆಲ್ಲ ಸೇರ್ಕೊಂಡು ನಾವು ಮಾಡಿದ್ರೆ ನಮ್ಗೆ ಬಹಳ ಅನುಕೂಲ ಆಗಿದೆ. ಈಗ ಪ್ರತಿ ವಾರ ನೀವು ಎಷ್ಟು ಉಳಿತಾಯ ಖಾತೆಗೆ ನಿಮ್ಮ ಒಂದು ಹಣವನ್ನ ಕಟ್ತಾ ಇದ್ರ? 100-200 ತನಕ ಕಟ್ತೀವಿ. ಈಗ ಪ್ರತಿ ವಾರ ಒಂದು 100-200 ರೂಪಾಯಿ ನೀವು ಹಣ ಕಟ್ತಾ ಇದ್ರಲ್ಲ ನಿಮ್ಮ ಸಂಘದ ಉಳಿತಾಯ ಖಾತೆಗೆ, ಅದನ್ನ ನೀವು ಯಾವ ರೀತಿ ದುಡಿತೀರ? ಅದೇ ಬೆಳೆ ಮಾಡೋದು, ತರಕಾರಿಯ ಹಾಲು ಕರಿಯೋದು, ಹಸು ಕಟ್ಕೊಂಡ್ರದು, ಅದಕ್ಕೋಸ್ಕರನೇ ನಾವು ದುಡ್ಡು ಉಳಿಸ್ಬೇಕು ಅನ್ನೋ ತರನೇ ನಾವ್ ಈ ತರ ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗ ಮೊದ್ಲೆಲ್ಲ ನೋಡಿದ್ರೆ ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ಸಾಕಷ್ಟು ಮನೆಗಳಲ್ಲಿ ಹೆಣ್ಣುಮಕ್ಳು ಹೊರಗಡೆ ಬರ್ತಾ ಇರ್ಲಿಲ್ಲ ಅಲ್ವಾ, ಎಲ್ಲಿಗೆ ಕಳಿಸ್ತಾ ಇರ್ಲಿಲ್ಲ ಅಂತ ಒಂದು ಪರಿಸ್ಥಿತಿ ಇತ್ತು. ಅಂದ್ರೆ ನಿಮ್ಗೆ ಏನನ್ಸುತ್ತೆ ಇವತ್ತಿನ ಸಂದರ್ಭದಲ್ಲಿ ನಾವು ಈ ರೀತಿ ಸಂಘ ಮಾಡಿಕೊಂಡು ಬ್ಯಾಂಕ್ಗಳಿಗೆಲ್ಲ ಹೋಗ್ತೀವಿ, ಬ್ಯಾಂಕ್ನ ವ್ಯವಹಾರನೆಲ್ಲ ತಿಳ್ಕೊಳ್ತೀವಿ ಅನ್ನುವಂತ ನಿಟ್ಟಿನಲ್ಲಿ? ಇವಾಗ ಎಲ್ಲಿ ಹೋಗ್ತಿರ್ಲಿಲ್ಲ, ಎಲ್ಲೂ ಬರ್ತಿರ್ಲಿಲ್ಲ, ಹೊಲ ಮನೆ ಇಷ್ಟು ಬಿಟ್ರೆ ಎಲ್ಲಿ ಹೋಗೋದು ಬರೋದು ಏನು ಗೊತ್ತಿರಲಿಲ್ಲ. ಇವಾಗ ಈ ಸಂಘದಿಂದವ ಬ್ಯಾಂಕಿಗೆ ಹೋಗ್ತೀವಿ, ದುಡ್ಡು ಕೊಡ್ತೀವಿ, ಬಿಡಿಸ್ಕೊಂಡ್ ಬರ್ತೀವಿ, ಇದರಿಂದ ಅನುಕೂಲ ಐತೆ, ಹೆಣ್ಮಕ್ಳಿಗೂ ಧೈರ್ಯ ಬಂದಿತ್ತು. ಇವಾಗ ಈಗೆಲ್ಲ ನೀವು ಬ್ಯಾಂಕಿಗೆ ಹೋಗ್ತಾರೆ ಹಣ ಕಟ್ಟಬೇಕು, ಅದೆಲ್ಲ ವ್ಯವಹಾರ ಗೊತ್ತಾಗುತ್ತಾ ನಿಮಗೆ? ಎಲ್ಲ ಹೇಳ್ಕೊಡ್ತಾರೆ, ಅದನ್ನ ಎಲ್ಲ ನೋಡ್ಕೊಂಡ್ ಕಲ್ತ್ಕೊಂಡು ಇವಾಗ ನಾವೇ ಮಾಡ್ತೀವಿ. ಈಗೆಲ್ಲ ಓದಕ್ಕೆ ಬರೆಯಕ್ಕೆ ಇದೆಲ್ಲ ಬರುತ್ತಾ ನಿಮಗೆ? ಅದೇ ಈಗ ಒಂದ್ ಸ್ವಲ್ಪ ಕಲ್ತಿದೀವಿ, ಮುಂಚೆ ಏನು ಬರ್ತಾ ಇರ್ಲಿಲ್ಲ, ಈ ಸಂಘ ಎಲ್ಲ ಮಾಡ್ಕೊಂಡ್ಬಿಟ್ಟು ಅದು ಎಲ್ಲ ಕಲ್ತಿದೀವಿ. ಅಂದ್ರೆ ವಿದ್ಯಾಭ್ಯಾಸ ಮಾಡಿಲ್ಲ ನೀವು? ವಿದ್ಯಾಭ್ಯಾಸ ಮಾಡಿಲ್ಲ. ಯಾಕೆ ಅವತ್ತಿನ ಕಾಲದಲ್ಲಿ ವಿದ್ಯಾಭ್ಯಾಸ ಮಾಡ್ಲಿಲ್ಲ ನೀವು? ಅವಾಗ ವಿದ್ಯಾಭ್ಯಾಸ ಹೆಣ್ಮಕ್ಳೆಲ್ಲ ಏನ್ ಓದ್ಬೇಕು ಅನ್ನೋ ತರ ಮನೆಗಳಗ್ ದೊಡ್ಡರು ಆ ತರ ಮಾಡಿ ನಮ್ಮನ್ನ ಈ ತರ ಮಾಡಿದ್ರು. ಈಗ ಏನಿಲ್ಲ, ಇವಾಗ ಎಲ್ಲಾ ಮಕ್ಕಳು ಓದ್ಬೇಕು, ಹೆಣ್ಣು ಗಂಡು ಅಂತ ಭೇದ ಇಲ್ಲ. ಈಗ ಹಿಂದೆ ನಿಮ್ಮ ತಂದೆ ತಾಯಿಯವರು ಈಗ ಯಾಕೆ ಓದಿಸ್ಬೇಕಪ್ಪ ಹೆಣ್ಮಕ್ಳನ್ನ ಸಾಕು ಅಂತೇಳಿ ಮನೆ ಕೆಲ್ಸಕ್ಕೆಲ್ಲ ಹಚ್ಕೊಂಡ್ರಲ್ಲ, ಈಗ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ರೆ? ಹೌದು, ಕೊಡಿಸ್ತಾ ಇದೀವಿ. ಈಗ ನಮ್ ತರ ನಮ್ಮ ಮಕ್ಳಾಗದ್ ಬೇಡ ಅಂತ ನಮ್ಮ ಮಕ್ಕಳನ್ನ ಓದಿಸಿದೀವಿ. ಅವರು ಕೆಲ್ಸಕ್ಕೆ ಹೋಗಲ್ದ್ರು ಪರವಾಗಿಲ್ಲ, ಒಂದು ವಿದ್ಯಾಭ್ಯಾಸ ಇರಬೇಕು, ಮಕ್ಕಳು ವಿದ್ಯಾಭ್ಯಾಸ ಕಲ್ತ್ಕೋಬೇಕು, ಬರೀ ಓದಿ ಕೆಲ್ಸಕ್ಕೆ ಹೋಗೋದೇ ಒಂದಿದಲ್ಲ ಅಂತ ನಾವು ಓದಕ್ ಕಳಿಸಿದೀವಿ. ಈಗ ಕೃಷಿ ಮಾಡೋಕೆ ವಿದ್ಯಾಭ್ಯಾಸ ಬೇಡ ಅಂತೇನು ಎಲ್ಲಿ ಇಲ್ಲವಲ್ಲ? ಬೇಡ ಅಂತಿಲ್ಲ, ಬೇಡ ಅಂತಿಲ್ಲ ಅಂತಂದ್ರೆ ಅವರು ಏನು ನಾವು ಕೆಲ್ಸಕ್ಕೆ ಹೋಗ್ಲೇಬೇಕು ಅಂತೇನು ಓದ್ತಾ ಇಲ್ಲ. ನಾವು ಇದೇ ಕೆಲಸ ಮಾಡಿರು ಪರವಾಗಿಲ್ಲ, ಒಟ್ಟಿಗೆ ವಿದ್ಯಾಭ್ಯಾಸ ಇರಬೇಕು, ಆ ತರ ಓದಕ್ ಕಳಿಸಿದೀವಿ ನಾವು. ಎಲ್ಲೋ ಒಂದ್ ಕಡೆ ನೀವು ವಿದ್ಯಾಭ್ಯಾಸ ಮಾಡಿದ್ರೆ ಇವತ್ತು ನಿಮ್ಮ ಒಂದು ಕೃಷಿ ಉತ್ಪನ್ನಗಳನ್ನ ಈಗ ಮಾರ್ಕೆಟ್ಗೆ ಹೋಗಿ ಕೃಷಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಂತ ಒಂದು ಪರಿಸ್ಥಿತಿ ಬಂದಾಗ ಅದೆಲ್ಲ ನಿಮ್ಗೆ ಚೆನ್ನಾಗಿ ತಿಳಿತಾ ಇತ್ತಲ್ವಾ? ತಿಳಿತಾ ಐತೆ. ಇವಾಗ ಅಲ್ಪ ಸ್ವಲ್ಪ ಈ ಸಂಘದ ಕಡೆಯಿಂದವ ಹೇಳೋದು ಕೇಳೋದು ಬ್ಯಾಂಕಿಗೆ ಹೋಗೋದು ಎಲ್ಲ ಮಾಡಿದೀವಲ್ಲ, ಎಷ್ಟು ನಮ್ಗೆ ಗೊತ್ತಾಗ್ತಾ ಐತಿ. ಮಾತಾಡ್ತೀವಿ, ಹೋಗ್ತಿವಿ, ಬರ್ತೀವಿ, ಮಾರ್ಕೆಟ್ಗೆ ಹೋಗ್ತಿವಿ, ಮಾರದು ಕೊಂಡ್ಕೊಂಬರೋದು ಎಲ್ಲ ನಾವು ಮಾಡ್ತೀವಿ. ಈಗೆಲ್ಲ ನೀವು ನಿಮ್ಮ ಸಂಘದಲ್ಲಿ ಎಷ್ಟು ಜನ ಸದಸ್ಯರಿದ್ದೀರ? 20 ಜನ ಸದಸ್ಯರಿದ್ದೀವಿ. ನಿಮ್ಮ ಒಂದು ಸಂಘದ ಒಂದು ಪ್ರತಿ ವಾರ ಒಂದು ಸಭೆ ಮಾಡ್ತೀರ, ಆ ಸಭೆಯಲ್ಲಿ ಅಂದ್ರೆ ಯಾವ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ರ? ಹಿಂಗೆ ಈ ಥರ ಹಣ ಉಳಿತಾಯ ಮಾಡ್ರಿ, ಯಾರಿಗೆ ಈ ವಾರ ಯಾರಿಗೆ ದುಡ್ಡು ಕೊಡಬೇಕು, ಆ ಥರ ನಾವು ಇದು ಮಾಡ್ಕೊಂಡು ಹೋಗ್ತೀವಿ. ಈಗ ನಿಮ್ಮ ಸಂಘದ ವತಿಯಿಂದ ಕೃಷಿ ಸಂಬಂಧಪಟ್ಟಂತೆ ಪ್ರವಾಸಗಳನ್ನ ಕರ್ಕೊಂಡೋಗಿ ಈಗ ಹೈನುಗಾರಿಕೆ ಬಗ್ಗೆ ಆಗಿರ್ಬೋದು, ಈಗ ಹೂವಿನ ಬೆಳೆ ಬಗ್ಗೆ ಆಗಿರ್ಬೋದು, ಈ ನಿಟ್ಟಿನಲ್ಲಿ ಏನಾದರೂ ಮಾಹಿತಿ ಕೊಡ್ತಾರೆ? ಆದರೆ ನಮ್ಮ ಕೈಲೇ ಇನ್ನು ಹೋಗಕ್ಕೆ ಸಾಧ್ಯವಾಗ್ತಾ ಇಲ್ಲ, ಹೋಗ್ಬೇಕು ಮಾಡಬೇಕು ಅಂತ ಅನಿಸ್ತೈತಿ. ಅಂದ್ರೆ ಈ ರೀತಿಯಾದಂತ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳ ರಚನೆಯಿಂದ ನಮ್ಮ ಒಂದು ಗ್ರಾಮೀಣ ಮಟ್ಟದಲ್ಲಿ ಸಾಕಷ್ಟು ಬಡತನದ ಒಂದು ರೇಖೆಗಿಂತ ಕೆಳಗಿರುವಂತಹ ಕುಟುಂಬಗಳು ಆರ್ಥಿಕವಾಗಿ ಒಂದ್ ಸ್ವಲ್ಪ ಸುಧಾರಿಸಿಕೊಳ್ಬಹುದು ಅಂತ ಹೇಳ್ತೀರಾ? ಹೌದು, ಸುಧಾರಿಸಿಕೊಳ್ಬಹುದು. ಈಗ ನಾವು ಏನಾದ್ರೂ ಒಂದು ಮಾಡ್ಬೇಕು, ದುಡಿಬೇಕು, ಮುಂದಕ್ಕೆ ಬರಬೇಕು ಅನ್ನೋ ಒಂದು ಛಲ ಇರಬೇಕು. ಆದ್ರೂ ಎಲ್ಲ ಏನಾದ್ರೂ ಮಾಡಿ ಸಾಧಿಸಬಹುದು. ಈಗ ನಿಮ್ಮ ಸಂಘದಲ್ಲಿ 20 ಜನ ಸದಸ್ಯರ ಇದ್ದಾರೆ ಅಂತ ಹೇಳಿದ್ರ, ಈಗ 20 ಜನ ಸದಸ್ಯರನ್ನು ಸಾಲ ತೆಗೆದುಕೊಂಡು ಯಾವ ಯಾವ ಒಂದು ಇದಕ್ಕೆ ಉಪಯೋಗ ಮಾಡಿಕೊಂಡಿದ್ದಾರೆ? ಹಸು ತರಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ, ತರಕಾರಿ ಏನಾರ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ, ಮಕ್ಕಳ ಓದ್ಸಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ, ಏನು ಕಷ್ಟ ಅನ್ನೋದಿರುತ್ತೋ ಅದಕ್ಕೆಲ್ಲ ತಗೊಂಡು ಉಪಯೋಗಿಸ್ಕೊಂಡಿದ್ದಾರೆ. ಅಂದ್ರೆ ಸಾಕಷ್ಟು ಇಂತಹ ಒಂದು ಸಂಘಗಳಿಂದ ಟೈಲರಿಂಗ್ ತರಬೇತಿ ಇಂಥವನ್ನೆಲ್ಲ ಕೊಡ್ತಾ ಇದ್ದಾರೆ ಅಲ್ವಾ? ಕಲ್ತ್ಕೊಳ್ಳೋ ಆಸಕ್ತಿ ಇರೋರಿಗೆ ಕೊಡ್ತಾರೆ, ಹೋಗ್ಬೋದು, ಕಲ್ತ್ಕೋಬಹುದು. ನೀವು ಹೇಳಿದ್ರ ನಾವು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪು ಮಾಡಿಕೊಂಡಿದ್ವಿ, ಅದರಲ್ಲಿ ನಾವು ಉಳಿತಾಯ ಖಾತೆ ಮಾಡಬೇಕು ಅಂತಂದ್ರೆ ನಾವು ಹಸು ಸಾಕಾಣಿಕೆ ಮಾಡಿದ್ವಿ ಅಂತ ಹೇಳಿದ್ರ, ಎಷ್ಟು ಹಸು ಸಾಕಾಣಿಕೆ ಮಾಡಿದ್ರ? 2 ಹಸು ಸಾಕೊಂಡಿದ್ವಿ, ನಮೀಗ ಆದಷ್ಟು ನಾವು ಮಾಡ್ಕೊಂಡಿದ್ವಿ, ಹೆಚ್ಚಿಗೆ ಮಾಡ್ಕೊಂಡ್ರೆ ಮಾಡಕ್ ಆಗಲ್ಲ ಅಂದ್ಬಿಟ್ಟು 2 ಹಸಿನಾಗೆ ಜೀವನ ಮಾಡ್ತಾ ಇದ್ವಿ. ಅಂದ್ರೆ ಈ ರೀತಿ ನೀವು ಹೈನುಗಾರಿಕೆ ಮಾಡಿದ್ರಲ್ಲ, ಪ್ರತಿನಿತ್ಯ ಅಲ್ಲಿ ಏನೇನು ಕೆಲಸಗಳು ಇರ್ತಾವ? ಸಗಣಿ ಬಾಚೋದು, ಗಂಜೆತ್ತದು, ಹಾಲು ಕರೆಯೋದು, ಸುಮೈ ತೊಳೆಯೋದು, ಎಲ್ಲ ಇರ್ತವೆ, ಮಾಡ್ಕೊಂಡು ಹೋಗ್ತಿದೀವಿ. ತಮ್ಮ ಜಮೀನುಗಳಿಗೆಲ್ಲ ಹಸುಗಳನ್ನ ಹೊಡ್ಕೊಂಡೋಗಿ ಮೇಯಿಸ್ಕೊಂಡು ಬರಬೇಕು ಅಂದ್ರೆ ಇದನ್ನೆಲ್ಲ ಮಾಡ್ತಾ ಇದ್ರೆ? ಜಾಸ್ತಿ ಹಸು ಕಟ್ಕೊಂಡಿಲ್ಲ, ಎಷ್ಟು ಬೇಕೋ ಅಷ್ಟು ಕಟ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದೀವಿ. ಅಂದ್ರೆ ಈಗ ಎಲ್ಲ ಹಸಿಮೇವು ಈ ತರ ಬೆಳ್ಕೊಳ್ತಾ ಇದೀರ ನಿಮ್ಮ ಜಮೀನಿನಲ್ಲಿ? ಹೌದು, ಬೆಳ್ಕೊಂತಿದೀವಿ. ಹಸಿ ಹುಲ್ಲು ಬೆಳ್ಕೊಂತಿದೀವಿ, ಆದಷ್ಟು ಒಣಮೇವನು ಹಾಕಿ ಸಾಕಿಂತದೀವಿ. ಈ ಒಂದು ಹಸು ಜೊತೆಗೆ ಎಲ್ಲ ಒಂದ್ ಕಡೆ ಈ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮಾಡ್ಬೇಕು ಅಂತ ಅನಿಸ್ಲಲ್ವಾ ನಿಮಗೆ? ಮಾಡ್ಬೇಕು ಅನಿಸ್ತಿತ್ತು, ಆದ್ರೆ ಆಗ್ತಾ ಇಲ್ಲ. ಎಷ್ಟು ಬೇಕೋ ಅಷ್ಟು ಮಾಡ್ಕೊಳೋದು, ಎತೆ ಮಾಡ್ಕೊಂಡು ಇದ್ ಮಾಡಕ್ಕಾಗಲ್ಲ ಅಂತ ಹಸುನೇ ಮಾಡ್ಕೊಂಡಿದೀವಿ. ಕುರಿ ಮಾಡ್ಕೋಬಹುದು, ಮಾಡ್ಕೋಬೇಕು ಅಂತ ಅಂತದೀವಿ ಮುಂದೆ. ಮಳೆಗಾಲದಲ್ಲಿ ನಿಮ್ಮ ಒಂದು ಹೊಲದಲ್ಲಿ ಈಗ ಕೃಷಿ ಕೆಲಸಗಳು ಇರ್ತವೆ, ಎಲ್ಲ ಒಂದ್ ಕಡೆ ಒಂದೆರಡು ಮರಿಗಳನ್ನ ನೀವು ಸಾಕಾಣಿಕೆ ಮಾಡಿದ್ರು, ಅದರಿಂದಲೂ ಸಾಕಷ್ಟು ಆದಾಯ ತಗೊಳ್ಬಹುದಲ್ವಾ? ಆದಾಯ ಐತಿ, ತಗಬಹುದು. ಅವಕ್ಕೂ ಏನ್ ಬೇರೆ ಏನ್ ಹೋಗಂಗಿರಲ್ಲ, ಹೊಸ ಹೊಡ್ಕೊಂಡು ಹೋಗ್ತಿವಿ, ಕುರಿನೂ ಮೇಯಿಸ್ಕೊಂಡ್ ಬರ್ಬಹುದು. ಯೋಚನೆ ಮಾಡ್ತಾ ಇದೀವಿ, ತಗೊಳ್ಳೋದು ಮಾಡ್ಬೇಕು, ಬರೀ ಇಷ್ಟಾಗೆ ಇದ್ ಮಾಡಕ್ಕಾಗಲ್ಲ ಅಂತ ಅಂದ್ಕೊಂತದೀವಿ, ಮಾಡ್ಕೋಬೇಕು ಅಂತ. ಈಗ ಪ್ರತಿನಿತ್ಯ ನೀವು ಹೈನುಗಾರಿಕೆಯಿಂದ ಸೀಮೆ ಕೊಡ್ತಾ ಇದ್ರ, ಎಷ್ಟೆಷ್ಟು ಹಾಲು ಮಾರಾಟ ಮಾಡ್ತಾ ಇದ್ರಿ? 15-20 ಲೀಟರ್. ನಮ್ಮೂರಲ್ಲೇ ಡೈರಿ ಇದೆ, ಹಾಕ್ತಿವಿ. ಬೆಣ್ಣೆ ಮಾಡಿ ಬೆಣ್ಣೆ ಮಾರ್ತೀವಿ, ಹಾಲು ಅಲ್ಲೇ ಡೈರಿಗೆ ಹಾಕ್ತಿವಿ, ಹಂಗ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಎಷ್ಟು ಆದಾಯ ಕಾಣ್ತಾ ಇದ್ರ ನೀವು ಪ್ರತಿ ಒಂದು ತಿಂಗಳಿಗೆ? ಕಾಣ್ತಾ ಇದೀವಿ, ಖರ್ಚು ಎಲ್ಲ ಕಳೆದು ನಾವು ಒಂದು 15-20 ಸಾವಿರ ತನಕ ನೋಡ್ತೀವಿ. ಹಾಲಿಂದು ಬೆಣ್ಣೆದು ಎಲ್ಲ ಒಂದು 20 ಸಾವಿರ. ನಮ್ಮ ಜೀವನಕ್ಕೇನ್ ತೊಂದ್ರೆ ಇಲ್ಲ, ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗ ಬೆಣ್ಣೆ ಅಂತಂದ್ರೆ ಏನು, ನೀವು ಮಾರ್ಕೆಟ್ ಹೋಗಿ ಮಾರಾಟ ಮಾಡ್ತಾ ಇದ್ರೆ ಏನು ನಿಮ್ಮ ಗ್ರಾಮಕ್ಕೆ ಬಂದು ತಗೊಂಡೋಗ್ತಾ ಇದ್ದೀರಾ? ಗ್ರಾಮಕ್ಕೆ ಬಂದು ತಗೊಂಡೋಗ್ತಾರೆ, ಮಾರ್ಕೆಟ್ಗೂ ತಗೊಂಡು ಹೋಗ್ಬಹುದು, ಊರಿಗೆ ಅಲ್ಲಿ ಗ್ರಾಮಕ್ಕೆ ಬಂದು ತಗೊಂಡೋಗ್ತಾರೆ, ಅಲ್ಲೇ ಕೊಡ್ತೀವಿ. ವಿಶಾಲಕ್ಷಮ್ಮ ಅವರೇ, ಏನ್ ಅನ್ಸುತ್ತೆ ನಿಮ್ಗೆ ಈ ಒಂದು ಕೃಷಿ ಜೀವನ? ಯಾವ್ದಾದ್ರು ಕೆಲಸ ಮಾಡದೆಯಾ, ಮಾಡ್ಬೋದು, ಎಲ್ಲದಕ್ಕೂ ಒಂದು ಛಲ ಬೇಕು, ಮಾಡ್ಕೊಂಡು ಹೋಗ್ಬೇಕು ಅಂತ ಅನಿಸ್ತಾ ಇದೆ. ಎಲ್ಲ ಒಂದ್ ಕಡೆ ಇತ್ತೀಚೆಗೆಲ್ಲ ಸಾಕಷ್ಟು ರೈತರು ಅಡಿಕೆಯನ್ನ ಬೆಳೆಯಕ್ಕೆ ಮುಂದೆ ಬರ್ತಾ ಇದ್ದಾರೆ, ಈಗ ನಾವು ಅಡಿಕೆ ಹಾಕ್ಬೇಕಂತ ಯಾವತ್ತು ಅನಿಸ್ಲಿಲ್ಲ ನಿಮಗೆ? ಅನ್ಸಿತೆ ಅನ್ಸಿತೆ, ಹಾಕಿದೀವಿ ನಾವು ಒಂದ್ ಸ್ವಲ್ಪ, ಇವಾಗ ಹಾಕಿದೀವಿ. ಆದಷ್ಟು ನಮಗೆ ಮಾಡಕ್ಕಾಗಲ್ವಲ್ಲ, ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಂಗೆ ಒಂದ್ ಸ್ವಲ್ಪ ಹಾಕೊಂಡಿದೀವಿ ನಾವು. ಅಂದ್ರೆ ಸಾಕಷ್ಟು ನೀರಿನ ಸೌಕರ್ಯ ಇದೆ ನಿಮಗೆ? ನೀರಿನ ಸೌಕರ್ಯ ಇರೋದಕ್ಕೆ ಹಾಕೊಂಡಿದೀವಿ ನಾವು, ನೀರಿನ ಸೌಕರ್ಯ ಚೆನ್ನಾಗಿ, ನೀರಿನ ಸೌಕರ್ಯ ಇದೆ. ಒಟ್ಟಾರೆ ಈ ಒಂದು ಕೃಷಿ ಬದುಕು ನಿಮಗೆ ನೆಮ್ಮದಿ ಖುಷಿ ತಂದ್ಕೊಟ್ಟಿದೆ? ಹೌದು, ನೆಮ್ಮದಿ ಖುಷಿ, ಆರಾಮ್ ಜೀವನ. ಅಲ್ಲಿ ಇಲ್ಲಿ ಹೋಗಿ ಇದ್ ಮಾಡೋದು, ಅಲ್ಲಿ ಕುತ್ಕೊಳ್ಳೋದು, ಇಲ್ಲಿ ಕುತ್ಕೊಳ್ಳೋದು, ಆ ಮಾತಾಡೋದೆಲ್ಲ ಬಿಟ್ಟು ನಮಗೆ ಕೆಲಸವೇ ನಮಗೆ ಆಗ್ತವೆ. ಹಂಗಾಗಿ ನಾವು ನಮಗೆ ಮಾಡಬೇಕು ಅಂತ ಅನಿಸ್ತೈತೆ, ಆರಾಮವಾಗೇ ಇದೀವಿ ನಾವು. ಒಳ್ಳೇದು ವಿಶಾಲಕ್ಷಮ್ಮ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿ ಬದುಕಿನ ಅನುಭವಗಳನ್ನ ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೂ ಕೃಷಿ ಬದುಕಿನ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಆದ್ರಿಕಟ್ಟೆ ಗ್ರಾಮದ ರೈತ ಮಹಿಳೆ ಶ್ರೀಮತಿ ವಿಶಾಲಾಕ್ಷಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದುವರೆಗೂ ಇವರನ್ನ ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ, ಅವಳೆ ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನೆ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ.